ಆತ್ಮನಿರ್ಭರ ಭಾರತ ಅಭಿಯಾನ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಈಗ ಅಡಿಕೆ ಕೃಷಿಯ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ಬಾಲೇನಹಳ್ಳಿಯ ಪ್ರಗತಿಪರ ಕೃಷಿಕ ಬಿ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿಯ ಹಿರಿಯ ಪ್ರಗತಿಪರ ಕೃಷಿಕರನ್ನ ಒಬ್ಬರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ ಹಾಗೂ ಹಿಂಗಾರಿ ಕಡಲೆಯನ್ನು ಸಹ ಸಾಕಷ್ಟು ವರ್ಷದಿಂದ ಬೆಳೀತಾ ಬಂದಿದ್ದಾರೆ. ಸಾಕಷ್ಟು ಅವರ ಒಂದು ಅನುಭವಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಕೃಷ್ಣಪ್ಪ ಅವರೇ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೃಷ್ಣಪ್ಪ ಅವರು ಹೇಳಿ, ನಿಮಗೆ ಎಷ್ಟು ವರ್ಷ ವಯಸ್ಸು ಈಗ? ಸರ್, ನಮಗೆ 66-67 ಇರ್ಬೋದು ಸರ್. ಈಗ 66-67 ವರ್ಷ ಆದ್ರೂ ಸಹ ಇವತ್ತು ಹೆಚ್ಚು ನೀವು ಕೃಷಿಗೆ ಆಸಕ್ತಿ ಕೊಡ್ತಾ ಇದ್ರಲ್ಲ, ಏನಿದ್ರೆ ಒಂದು ಗುಟ್ಟು? ಏನಿಲ್ಲ ಸರ್, ಅಡಿಕೆ ಒಂದು 4 ಎಕರೆ ಮಾಡಿದ್ದೀವಿ ಸರ್. ಅದು ಭಾಳ ಕಷ್ಟ ಬಿದ್ದು ಬೆಳೆಸಿದ್ದೀವಿ ಸರ್. ಎಲ್ಲ ನಾವು ಗೌರ್ಮೆಂಟ್ ಗೊಬ್ಬರ ಏನು ಹಾಕಲ್ಲ ಸರ್, ಎಲ್ಲ ನಮ್ಮ ಸಾವಯವ ಗೊಬ್ಬರ. ಒಂದು 4 ಶಿಂದಿ ದನ ಕಟ್ಕೊಂಡಿದ್ದೀವಿ ಸರ್, ಒಂದು 4 ಎಮ್ಮೆ ಇದೆ ಸರ್. ಎಮ್ಮೆ ಸಗಣಿ ಗಂಜು, ಅದನ್ನ ಆಕಳು ಸಗಣಿ ಗಂಜು ಒಂದು ಡ್ರಮ್ನಲ್ಲಿ ಹಾಕಿ ಒಂದಿಷ್ಟು ಮೈದಾ ಪುಡಿ, ಕಡಲೆ ಹಿಟ್ಟು, ಬೆಲ್ಲ, ಗಂಜು, ಸಗಣಿ ಆ ಒಂದು ಡ್ರಮ್ನಲ್ಲಿ ಹಾಕಿ ಒಂದು ವಾರ 15 ದಿನ ಜೀವಾಮೃತ ತಯಾರು ಮಾಡ್ತೀರ? ಜೀವಾಮೃತ ಸರ್, ಗಿಡಕ್ಕೆ ಒಂದೊಂದು ಚೆಂಬ ಹಾಕೊಂಬರ್ತೀವಿ ಸರ್. ನಮಗೆ ಇವತ್ತಿನ ದಿನ ಲೆಕ್ಕ ಹಾಕೊಂಡ್ರೆ ಬಹಳ ಅನುಕೂಲತೆ ಆಯ್ತು ಸರ್. ಈಗ ಸದ್ಯ ಒಂದು 20 ಲಕ್ಷ ಈ ಸಾರಿ ವ್ಯವಹಾರ ಸರ್. 20 ಲಕ್ಷ ಆಗುತ್ತೆ ಅಡಿಕೆ ಬೆಳೆ? 20 ಲಕ್ಷ ಆಗುತ್ತೆ ಸರ್. ಎಷ್ಟೆಕರೆ ಹಾಕಿದ್ರೆ ಅಡಿಕೆ ಬೆಳೆ? 4 ಎಕರೆ ಹಾಕಿದ್ವಿ ಸರ್. ಈಗ ಒಟ್ಟು ಎಷ್ಟೆಕರೆ ಕೃಷಿ ಭೂಮಿ ಇದೆ ನಿಮಗೆ? ನಮ್ದು 24 ಎಕರೆ ಇದೆ ಸರ್. ಈಗ 24 ಎಕರೆ ಒಂದೇ ಕಡೆ ಬರುತ್ತಾ ಏನು ಬೇರೆ ಬೇರೆ ಕಡೆ ಇದೆಯಾ? 2 ಐಟಮ್ ಬರುತ್ತೆ. 2 ಐಟಮ್ ಇದೆ. ಒಟ್ಟಾರೆ ಈಗ ಅಡಿಕೆ ಹಾಕಿರೋ ಭೂಮಿ ಅಂದ್ರೆ ಯಾವ ಮಣ್ಣಿಂದ ಕೂಡಿದೆ? ಇಲ್ಲಿ ಚಳ್ಳಕೆರೆ ದುರ್ಗ ಮೇನ್ ರೋಡ್ ಇದೆ ಅಲ್ಲ ಸರ್, ಬಾಲಿನಹಳ್ಳಿ ಗೇಟಲ್ಲೇ ಇದೆ ಸರ್. ಈಗ ನೀರಾವರಿ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ನೀರಾವರಿ ಮಾಡಿ ಈಗಾಗಲೇ 14 ವರ್ಷಕ್ಕೆ ಬಂದಾಯ್ತು ಸರ್. ಈಗ ಪ್ರಾರಂಭದಲ್ಲಿ ನೀರಾವರಿ ಮಾಡಿದಾಗ ಯಾವ ಬೆಳೆಗಳನ್ನ ಬೆಳೀತಾ ಇದ್ರಿ ಅವತ್ತು? ನೀರುಳ್ಳಿ ಬೆಳೆದಿವಿ ಸರ್. ನೀರುಳ್ಳಿ ಬೆಳೆ ನಮಗೆ ಚೆನ್ನಾಗಿ ಅನುಕೂಲ ಆಯ್ತು ಸರ್. ಒಂದೇ ವರ್ಷಕ್ಕೆ 2 ಲಕ್ಷಕ್ಕೆ ಹೊಲ ಕೊಂಡಿದ್ವಿ ಸರ್, 20,000 ಎಕರೆ 2003. ಒಂದೇ ಸಾರಿ ನಮಗೆ ಹೊಲದ್ದು ಬೋರಿಂದು ಎಲ್ಲ ಅವತ್ತು ರೇಟು ಚೆನ್ನಾಗಿ ಸಿಕ್ಕಿತ್ತು, ಬೆಳೆನೂ ಚೆನ್ನಾಗಿ ಬಂದಿತ್ತು. 10 ಎಕರೆ ಹೊಲ ಉಳಿತು, ಬೋರು ಉಳಿದ್ವು, ನಮಗೆ ಭಾಳ ಅನುಕೂಲ ಆಯ್ತು ಸರ್. ಇತ್ತಿತ್ತಲಾಗೆ ನೀರುಳ್ಳಿ ಬೆಳೆ ಭಾಳ ಲಾಸ್ ಆಗ್ತಾ ಬಂತು, ಕೈ ಬಿಟ್ಟು ಒಂದು 4 ಎಕರೆ ಅಡಿಕೆ ಹಾಕೊಂಡಿವಿ ಸರ್. ಯಾಕೆ ಇತ್ತೀಚೆಗೆ ಲಾಸ್ ಆಯ್ತು ಈರುಳ್ಳಿ ಬೆಳೆ? ಈ ವೈರಸ್ ಟೈಪು, ಈ ಮಳೆ ಕಡಿಮೆ ಜಾಸ್ತಿ ಆಗಿ ಬೆಳೆಗಳು ಸಾಕಷ್ಟು ರೇಟ್ ಸಿಗ್ತಾ ಇಲ್ಲ, ಕೂಲಿ ಖರ್ಚು ಜಾಸ್ತಿ ಬಂದು ನಮಗೆ ರೈತರಿಗೆ ಭಾಳ ಸಾಲ್ಮಂದಿಗರಾದೀವಿ ಸರ್. ಅದರಿಂದ ನಾವು ಅಡಿಕೆ ಹಾಕೊಂಡಿವಿ ಸರ್. ಇದು ಖರ್ಚು ಕಡಿಮೆ ಸರ್, ಖರ್ಚು ಕಡಿಮೆ ಆಗಿರೋದ್ರಿಂದ ಈಗ ಪ್ರಶ್ನೆ ವರ್ಷ 3 ಲಕ್ಷ 4 ಲಕ್ಷ ಬಂದು ಈಗ 6-7 ಬೆಳೆ ಸರ್. ಇದು ಈಗ ಒಂದು 20 ಲಕ್ಷಕ್ಕೆ ಆಯ್ತು ಸರ್. ಈಗ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಅಂತ ಹೇಳ್ತೀರಾ? ಅಡಿಕೆ ಹಾಕಿ ಒಂದು 13 ವರ್ಷಕ್ಕೆ ಬಂದಾಯ್ತು ಸರ್, 13-14 ವರ್ಷ ಬಂದಾಯ್ತು ಸರ್. ಈಗ ಈರುಳ್ಳಿ ಬೆಳೆ ನಿಮಗೆ ಲಾಸ್ ಆಗ್ತಾ ಬಂತು, ಸರಿಯಾದ ರೇಟ್ ಸಿಗಲಿಲ್ಲ, ಸರಿಯಾದ ಒಂದು ಇಳುವರಿ ಬರಲಿಲ್ಲ, ಗುಣಮಟ್ಟದ ಗಡ್ಡೆಗಳನ್ನ ಬೆಳೆಯಲಿಲ್ಲ ಅಂತ ಹೇಳ. ಈಗ ಸಾಕಷ್ಟು ತೋಟಗಾರಿಕಾ ಬೆಳೆಗಳದಾವೆ, ಈಗ ತೆಂಗಿದೆ, ಮಾವಿದೆ, ಸಪೋಟ ಇದೆ, ಬೇರೆ ಬೇರೆ ಸಾಕಷ್ಟು ನಾವು ದಾಳಿಂಬೆ ಇವನ್ನೆಲ್ಲ ಬೆಳಿಬಹುದು. ಆದ್ರೆ ನೀವು ಅಡಿಕೆ ಬೆಳೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಅಡಿಕೆ ಬೆಳೆ ಅಂದ್ರೆ ನಮ್ಮ ರಿಲೇಷನ್ ಒಬ್ರು ಅಡಿಕೆ ಹಾಕಿದ್ದಾರೆ ಸರ್, ಅವರು ನಮಗೆ ಇಲ್ಲ ಅಡಿಕೆ ಹಾಕಪ್ಪ ಅಂತ ಹೇಳಿದ್ರು ಸರ್. ಅವರು ಇದರಿಂದಲೇ ನಾವು ಅಡಿಕೆ ಹಾಕಿದ್ ಸರ್. ಆದ್ರೆ ಕೆಲವು ಕಡೆ ತೋಟ ನೋಡಿ ನಾವು ಅಡಿಕೆ ಸವಾಸ ಬೇಡ ಅಂದ್ಕೊಂಡಿದ್ವಿ ಸರ್. ನಮಗೂ 2017-18 ಭಾಳ ತೊಂದರೆ ಆಯಿತು. 5 ತಿಂಗಳು ಚಳ್ಕೆರೆಯಿಂದ ಡ್ರಮ್ನಲ್ಲಿ ಟ್ಯಾಂಕರ್ನಲ್ಲಿ ನೀರು ಹೊಡೆದು ಗಿಡ ಬೈಕೊಂಡ್ವಿ. ಈಗ 3 ವರ್ಷ ಬೆಳೆ ನಮಗೆ ಚೆನ್ನಾಗಿ ಸಿಕ್ಕಿದೆ ಸರ್, ಅನುಕೂಲ ಆಯ್ತು ಸರ್. ಅಂದ್ರೆ ಕೊಳವೆ ಬಾವಿಯಲ್ಲಿ ಸಾಕಷ್ಟು ನೀರು ಕಡಿಮೆ ಆಗಿತ್ತು ಅವಾಗ, ಎಲ್ಲ ಕಡೆ ಕಡಿಮೆ ಆಗಿತ್ತು ಸರ್ 2017-18. ಅದರಿಂದ ಟ್ಯಾಂಕರ್ನಲ್ಲಿಂದ ಹೊಡೆದು ಗಿಡ ಬದುಕಿದ್ವಿ ಸರ್. ಈಗ ನೀರು ಕೊಳವೆ ಬಾವಿಯಲ್ಲಿ ಕಡಿಮೆ ಆದಾಗ ಈಗ ಏನ್ ಅನಿಸ್ತಾವತ್ತು, ಅಡಿಕೆ ಹಾಕಿದ್ದು ತಪ್ಪು ಅನಿಸ್ತಾ? ತಪ್ಪು ಅನ್ನಿಸ್ತು ಸರ್, ಅವತ್ತು ತಪ್ಪು ಅನ್ನಿಸ್ತು ಸರ್. ಆದರೆ ನಾವು ಏನೋ ಇಂದಲಿದ್ದ ಕೃಷಿ ಮಾಡ್ಕೊಂಬಂದಿರೋರು ಸರ್, ಆದ್ದರಿಂದ ನಾವು ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತಂದೇಳಿ ಕೃಷಿನೇ ಸಾಧನೆ ಮಾಡ್ಕೊಂಬಂದಿವಿ ಸರ್. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ಚಳ್ಳಕೆರೆ ತಾಲೂಕು ಸಾಕಷ್ಟು ಮಳೆಗಾಲ ಕಡಿಮೆ ಆಗಂತ ಒಂದು ಪ್ರದೇಶ ಅಂತ ಅದನ್ನ ಒಂದು ನಿಗದಿ ಮಾಡಿದ್ದಾರೆ. ಅಂತ ಒಂದು ಮಳೆ ಕಡಿಮೆ ಬೀಳುವಂತ ಪ್ರದೇಶದಲ್ಲಿ ಅಡಿಕೆ ಹಾಕ್ಬೇಕಂತ ನೀವು ಯಾವ ರೀತಿ ಮನಸ್ಸು ಮಾಡಿದ್ರೆ? ಅದೇ ಈ ಲೇಬರ್ಗಳು ಹೆಚ್ಚಾಗಿ ಕೆಲಸ ಮಾಡಲ್ಲ ಸರ್, ಖರ್ಚುಗಳು ಜಾಸ್ತಿ, ಇದು ಕಡಿಮೆ. ಇದೇನು ಬರೀ ಟ್ಯಾಕ್ಟ್ರಿ ಇರುತ್ತೆ, ಸ್ವಂತ ನಮ್ಮ ಟ್ಯಾಕ್ಟ್ರಿ ಇದೆ, ಬೇಸಾಯ ಮಾಡ್ಕೊಂತೀವಿ. ಅದೇನು ಇವತ್ತೇ ಕಳೆ ತೆಗಿಬೇಕು, ಕಳೆ ಕಾಸಿ ಬರಲ್ಲ ಸರ್, ಎಲ್ಲ ಬೇಸಾಯ ಹೊಡಿತೀವಿ. ಗೊಬ್ಬರ ಹಾಕೋದು ಏನು ಒಂದು 10-15 ಲೋಡ್-20 ಲೋಡ್ ಗೊಬ್ಬರ ಕೆಡುತ್ತೀವಿ ಸರ್ ವರ್ಷ. ಲೇಬರ್ ಚಾರ್ಜ್ ಏನೂ ಬೀಳಲ್ಲ ಸರ್. ಅದರಿಂದ ನೀರಿನ ತೊಂದರೆ ಸರ್, ಈಗ ಕೆರೆಗಳಿಗೆ ಎಲ್ಲ ನೀರು ಬಿಡ್ತಾರೆ, ಇನ್ನು ಮುಂದೆ ಏನು ತೊಂದರೆ ಇಲ್ಲ. ಇನ್ನೂ 1-2 ಎಕರೆ ಅಡಿಕೆ ಹಾಕಬೇಕಂತ ಇದೀವಿ ಸರ್. ಈಗ 4 ಎಕರೆ ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರ, ಈಗ ಅದನ್ನೇ ಉಳಿಸ್ಕೊಂಡೋದ್ರು ಸಾಕಲ್ಲ, ಈಗ ಮುಂದೆ ನೀರು ಕೆರೆ ಬಿಡಬಹುದು, ಮುಂದೆ ಮಳೆಗಾಲ ಹಿಂಗೆ ಆಗುತ್ತೆ ಅಂತ ಹೇಳಿ ನೀವು ಯಾವ ರೀತಿ ನಿರೀಕ್ಷೆ ಮಾಡಿದ್ರ? ನಿರೀಕ್ಷೆ ಏನಿಲ್ಲ ಸರ್, ಈ ಕೆರೆಗಳಿಗೆ ನೀರು ಬರುತ್ತೆ ಅಂಬುದು ಒಂದು ಆತ್ಮವಿಶ್ವಾಸ ಇದೆ. ಆತ್ಮವಿಶ್ವಾಸ ಇದೆ. ಅದರಿಂದ ನನಗೂ 2 ಮಕ್ಕಳು 1-5 ಎಕರೆ ಅಡಿಕೆ ತೋಟ ಆದರೆ ಸರಿಗರ್ದ, ಇಬ್ಬಿಬ್ಬರಿಗೆ ಸರಿಗರ್ದ ಆಗುತ್ತೆ. ಒಬ್ರಿಗೊಂದು ಒಬ್ರಿಗೊಂದು ಮಾಡಕ್ ಬರಲ್ಲ. ಈ ಕೂಲರ್ ಲೇಬರ್ ಇಟ್ಕೊಂಡು ಮಾಡಿಸೋದು ಬಹಳ ಕಷ್ಟ ಆಗಿದೆ ಸರ್, ಅದರಿಂದ ಮಾಡಿಸ್ಬೇಕಂಬುದೈತೆ. ಈಗ ನಿಮ್ಮ ಭಾಗದಲ್ಲಿ ಅಂದ್ರೆ ನಿಮ್ಮ ಊರಿನ ಅಕ್ಕಪಕ್ಕ ಈಗ ನಿಮ್ಮ ನೋಡಿ ಬೇರೆ ರೈತರು, ನಾವು ಅವ್ರಂಗ ಅಡಿಕೆ ಬೆಳಿಬೇಕು ಅಂತ ಏನಾದ್ರೂ ಅಡಿಕೆ ಜಾಗ ವಿಸ್ತೀರ್ಣ ಆಗಿದೆಯಾ? ಆಗಿದೆ ಸರ್, ನಮ್ಮನ್ನು ನೋಡಿಕೊಂಡು ಆಲೆ ಈಗ ಇನ್ನ 2 ಮಾಡಿದಾರೆ ಸರ್. ಒಬ್ರು ನಮಗಿನ್ನ ಸೀನಿಯರ್ಟಿ ಇದ್ದಾರೆ, ನಾವು ಮಾಡಿದ್ಮೇಲೆ ಇನ್ನೊಬ್ರು 10 ಎಕರೆ ಮಾಡಿದ್ರು. ಈ ಸಾರಿ 100%-50% ಮಾಡ್ತಾ ಇದ್ದಾರೆ ಸರ್ ಅಡಿಕೆ ಅಂತ. 100%-50% ಅಡಿಕೆಗೆ ಈ 2 ವರ್ಷ ನೀರುಳ್ಳಿ ಬೆಳೆ ಕೈಕೊಟ್ಟು ರೈತರು ಸಾಲ್ವಂದಿಗರಾಗಿ ಈ ಸಾರಿ ಬಹಳ 50% ಅಡಿಕೆ ಬೆಳೆಗೆ ಮುಂದಾಗಿದ್ದಾರೆ. ಈಗ ಪ್ರಾರಂಭದಲ್ಲಿ ನೀವು ಅಡಿಕೆ ಹಾಕ್ಬೇಕು ಅನ್ಕೊಂಡಾಗ ಅಂದ್ರೆ ನಿಮ್ಮ ಮಂಡಿಗೆ ಇದು ಬೆಳೆ ಸೂಕ್ತ ಆಗುತ್ತೆ ಅಂತ ಹೇಳಿ ಅನ್ನೋದ್ರ ಮಣ್ಣು ಪರೀಕ್ಷೆ ಇದನ್ನೆಲ್ಲ ಮಾಡಿಸಿ, ಮಣ್ಣು ಪರೀಕ್ಷೆ ಇದನ್ನೆಲ್ಲ ಮಾಡಿಸಿದ್ದೀವಿ ಸರ್. ನಮ್ಮ ಚಿತ್ರದುರ್ಗದಲ್ಲಿ ಮಾಡಿಸಿದ್ದೀವಿ ಸರ್. ಬೆಳೆ ಬರುತ್ತೆ, ಭೂಮಿ ಚೆನ್ನಾಗಿದೆ, ನೀರು ಚೆನ್ನಾಗಿದೆ ಅಂತ ಹೇಳಿದ್ರು. ಯಾವ ಮಣ್ಣಿಂದ ಕೂಡಿದೆ, ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು? ಕಪ್ಪು ಮಣ್ಣು ಜಾಸ್ತಿ ಇದೆ, ಸ್ವಲ್ಪ ಮಿಶ್ರಿತ ಇತ್ತು ಸರ್. ಈಗ ಅಡಿಕೆ ಸಸಿ ನಾಟಿ ಮಾಡಿದ್ರಲ್ಲ, ಆ ಸಸಿಗಳನ್ನ ಎಲ್ಲಿಂದ ತಂದು ನೀವು ನಾಟಿ ಮಾಡಿದ್ರ? ಹೊಳಲ್ಕೆರೆ ತಾಲೂಕು ಕುಡ್ನೀರಿನ ಕಟ್ಟೆಯಿಂದ ತಂದಿದ್ದೀವಿ ಸರ್. ಅವತ್ತು ರೂಪಾಯಿಗೊಂದು ಗೋಟ್ ಸರ್, ನಾವೇ ಗೋಟ್ ತಂದು ಸಸಿ ಮಾಡಿ ನಾವೇ ಮಾಡಿದ್ದೀವಿ ಸರ್. ಇವತ್ತಿನವರೆಗೂ ನಾನು ಗೋಟ್ ಅಲ್ಲೇ ತರ್ತಿದ್ದೀನಿ ಸರ್, ವರ್ಷಕ್ಕೊಂದ್ಸಾರಿ. ಗೋಟ್ ಒಳ್ಳೇದು ಕೊಟ್ರು ಅವರು. ಈಗ ಗೋಟ್ ಒಳ್ಳೇದಂತ ಹೆಂಗ್ ಗೊತ್ತಾಯ್ತು ನಿಮಗೆ? ಅಡಿಕೆ ಸುಲ್ಸಕ್ ಹೋಗ್ತೀವಲ್ಲ ಸರ್, ಸುಲ್ಸಕ್ ಹೋದಾಗ ಇಲ್ಲಿ ಕ್ಯಾಸಾಪುರಕ್ಕೆ ಹೋದ್ವಿ, ಜೇನ್ಕೋಟಿಗೆ ಹೋದ್ವಿ, ಇಲ್ಲಿ ರೊಮ್ಮೆಘಟ್ಟ ಹೋದ್ವಿ. ನಮ್ಮೂರಲ್ಲಿ ಇಂಥ ಬೀಜ ಯಾರು ಹಾಕಿಲ್ಲ, ಬಹಳ ಒಳ್ಳೇದು ಹಾಕಿದೆ, ಎಲ್ಲಿ ತಂದಿದ್ದೆ ಅಂತ ಕೇಳ್ತಾ ಇದ್ದಾರೆ ಸರ್. ಕುಡ್ನೀರಿನ ಕಟ್ಟೆ ಅಂತ ಹೇಳಿದ್ವಿ ಸರ್, ನಮಗೆ ಇಳುವರಿಯೂ ಚೆನ್ನಾಗಿ ಬಂದಿದೆ, ಗೋಟು ಒಳ್ಳೇದು ಸರ್. ಅಂದ್ರೆ ತುಂಬಾ ಹಳೆ ವರ್ಷದ ಹಳೆ ಮರ ಆಗ್ಬೇಕು ಅಂತ ಹೇಳಿ 70-80 ವರ್ಷದ ಮರದ್ದು ನಾನು ಗೋಟ್ ತಂದಿದ್ದೀನಿ ಸರ್. ಅವರು ನಂಬಿಕೆ ಪಾರ್ಟಿ ಸರ್ ನಮಗೆ. ಈಗ ಗೋಟ್ ತಂದ್ರಲ್ಲ ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡ್ರೆ ನೀವು? ತಂದು ಮರಳು ಅದು ಸಗಣಿ ಅದು ಕಲಿಸಿ ಭೂಮಿಯಲ್ಲಿ ಹಾಕಿ ನವೆಂಬರ್ ಡಿಸೆಂಬರ್ ಅಲ್ಲಿ ಸಿಗುತ್ತೆ ಸರ್ ಗೋಟು. ತಂದು ಮುಂಗಾರಿವರೆಗೂ ಗೋಟ್ ಹೊಡೆಯುತ್ತೆ ಸರ್. ಆರಿದ್ರ ಮಳೆ ಅಂತ ಬರುತ್ತೆ, ಆ ಮಳೆಗೆ ಗೋಟ್ ಹೊಡೆಯುತ್ತೆ ಸರ್. ಅದುವರೆಗೂ ನೆಲದಲ್ಲಿಟ್ಟು ಆಮೇಲೆ ಭೀಮ್ ಸಮುದ್ರದಲ್ಲಿದ್ದ ಟ್ಯಾಕ್ಟ್ರಿನಲ್ಲಿ ಒಂದು ಲೋಡ್ ಮಣ್ಣು ತಂದು ಪ್ಯಾಕೆಟ್ ತಂದು ಪ್ಯಾಕೆಟ್ ಮಾಡಿದ್ದೀವಿ ಸರ್. ಆಮೇಲೆ 2 ವರ್ಷದ ನಂತರ ಫಸ್ಟಿಗೆ 2 ವರ್ಷದ ನಂತರ ನಾವು ನಾಟಿ ಮಾಡಿದ್ದೀವಿ ಸರ್. ಪ್ಯಾಕೆಟ್ಗೆ ಹಾಕಿ ಸಸಿ ಪ್ಯಾಕೆಟ್ನಲ್ಲಿ ಬೆಳೆಸಿದ್ರ? ಪ್ಯಾಕೆಟ್ನಲ್ಲಿ ಬೆಳೆಸಿದ್ದೀವಿ ಸರ್. ಈಗ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಅಡಿಕೆಯನ್ನ? ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಿದ್ರ? ಸಾಲಿನಿಂದ ಸಾಲಿಗೆ 8 ಅಡಿ ಮಾಡಿದ್ವಿ ಸರ್. 2 ಕಡೆನೂ 8 ಅಡಿ ಸರ್, ಹಿಂಗು 8 ಅಡಿ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 8 ಅಡಿ ಸರ್. ನಮ್ ಟ್ಯಾಕ್ಟ್ರಿ ಎರಡು ಮಕ್ಕನು ಓಡಾಡ. ಈಗ ಅಡಿಕೆ ಸಸಿ ನಾಟಿ ಮಾಡ್ಬೇಕಾದ್ರೆ ಗುಂಡಿ ಯಾವ ರೀತಿ ಹೊಡ್ಕೊಂಡ್ರೆ, ಅಲ್ಲಿ ಏನೇನ್ ಗೊಬ್ಬರ ಕೊಟ್ಟರೆ? ಅವಾಗ ಏನು ನಾವು ಗೊಬ್ಬರ ಕೊಟ್ಟಿಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಒಂದೇ ಸರ್, ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ನಾಟಿ ಮಾಡಿದ್ವಿ. ಅವಾಗೇನು 5 ವರ್ಷದವರೆಗೂ ನಾವ್ ಯಾವ ಗೊಬ್ಬರನು ಕೊಡ್ಲಿಲ್ಲ ಸರ್. ಬಿಸಿಲಿಗೆ ಬೆಳಿಬೇಕು ಮರ, ಒಂದ್ ಸ್ವಲ್ಪ ಬಿಸಿಲಿಗೆ ಬೆಳೆದ್ರೆ ಮುಂದೆ ಬಾಳ್ಕೆ ಬರುತ್ತೆ, ಎತ್ತರ ಬೆಳೆಯಲ್ಲ, ಗಣ್ಣು ಕಿರಿಗಣ್ಣಗೆ ಬೆಳುತ್ತೆ, ಮುಂದೆ ಲೈಫ್ ಇರುತ್ತ ಅಂದ್ರು ಸರ್. ನಾವು 5 ವರ್ಷದವರೆಗೂ ಯಾವ ಗೊಬ್ಬರ ಕೊಡ್ಲಿಲ್ಲ, ಏನಿಲ್ಲ ಸರ್. ಮರನ ಕಿರಿಗಣ್ಣಿಗೆ ಬಿದ್ದು ಚೆನ್ನಾಗೈತೆ ಸರ್. ಈಗ ಮರ ಕಿರುಗಣ್ಣಿ ಬಿದ್ರೆ ಏನ್ ಅನುಕೂಲ ನಿಮಗೆ? ಗಾಳಿ ಮರಳಿಗೆ ಒಂದ್ ಸ್ವಲ್ಪ ಬೀಳಲ್ಲ, ಮರದ ಬೀಳಲ್ಲ, ಅಂಚಲು ಜಾಸ್ತಿ ಹಿಡಿತವೆ. ಈ ಗಾಳಿ ಮಳೆಗೆ ಕೆಲವು ಲಾಂಗ್ ಹೋದಾಗ ಮರಿತಾವ್ ಸರ್. ನಮ್ಮ ಯುವತಿನವರೆಗೂ ಹಂಗೇನಾಗಿಲ್ಲ ಸರ್. ಗೊಂಚಲು 7-8 ಗೊಂಚಲು ಬಂದದಾವ್ ಸರ್ ಒಂದ್ ಮರದಲ್ಲಿ. ಈಗ ನೀವ್ ಹೇಳಿದ್ರ ಈಗ ಸಾವಯವ ಕೃಷಿಯಲ್ಲೇ ನಾವು ಈ ಅಡಿಕೆ ಬೆಳೆಯನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರ. ಈಗ ಪ್ರಾರಂಭದಿಂದಲೂ ಸಾವಯವ ಕೃಷಿಯಲ್ಲೇ ಈ ಒಂದು ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ರ? ಪ್ರಾರಂಭದಿಂದಲೂ ಸಾವಯವ ಗಯ ಇದೀವಿ ಸರ್. ಯಾವ್ದೇ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ? ರಾಸಾಯನಿಕ ಗೊಬ್ಬರ ಯುವತಿನವರೆಗೂ ಕೊಟ್ಟಿಲ್ಲ ಸರ್. ಈಗ ಜೀವಾಮೃತ ಮಾಡ್ತೀವಿ ಅಂತ ಹೇಳಿದ್ರ, ಅಂದ್ರೆ ಪ್ರತಿ ಗಿಡಕ್ಕೆಲ್ಲ ಕೊಡ್ತಾ ಇದ್ವಿ, ಪ್ರತಿ ಗಿಡದ ಬುಡಕ ಎಲ್ಲ ಆಗ್ತಾ ಇದ್ವಿ. ಗಿಡದ ಬುಡಕ್ಕೆ ಒಂದೊಂದು ಚೆಮ್ಮಿನಲ್ಲಿ ಒಂದೊಂದು ಮರಕ್ಕೊಂದು ಚೆಂಬ ಆಗ್ತಾ ಇದೀವಿ ಸರ್. ವರ್ಷದಲ್ಲಿ ಒಂದು 2 ಸಾರಿ ಆಗ್ತೀವಿ ಸರ್ ಆ ಟೈಪ್. ಅಂದ್ರೆ ಈ ರೀತಿ ಜೀವಾಮೃತ ತಯಾರು ಮಾಡಿ ಅಡಿಕೆ ಗಿಡಗಳಿಗೆ ಕೊಡ್ತಾ ಇದ್ರಲ್ಲ, ಅಲ್ಲಿ ಏನು ಬದಲಾವಣೆ ಕಂಡಿದ್ರ ನೀವು? ಬದಲಾವಣೆ ಬೆಳೆಯಲ್ಲಿ ಏನ್ ಬದಲಾವಣೆ ಕಂಡಿದ್ರ? ಭೂಮಿಯಲ್ಲಿ ಏನು ಬದಲಾವಣೆ ಕಂಡಿದ್ರ? ಇವತ್ತಿನವರೆಗೂ ಭೂಮಿ ನೀರು, ಕೆಲವು ಭೂಮಿ ನೀರು ಹಿಂಗಲ್ಲ ಸರ್, ನೀರ್ ಬಿಟ್ರೆ ನಮ್ ಭೂಮಿ ನೀರು ಹಿಂಗುತ್ತ ಸರ್. ಬೆಳೆ ಚೆನ್ನಾಗಿ ಬರುತ್ತೆ ಅಲ್ಲಿ ಸರ್. 6, 7, 8, 9 ಗೊಂಚಲವರೆಗೂ ಕಾದೈತೆ ಸರ್. ಭೂಮಿಯಲ್ಲಿ ಸಾಕಷ್ಟು ಎರೆಹುಳು ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ ಸರ್. ಇದನ್ನೆಲ್ಲ ಯಾವ ರೀತಿ ಗಮನಿಸ್ತೀರಾ ನೀವು? ಯಾವ ರೀತಿ ಅಂದ್ರೆ ನಾವು ಕಳೆನಾಶಕ ಜಾಸ್ತಿ ಹೊಡೆಯಲ್ಲ ಸರ್. ಕಳೆನಾಶಕ ಹೊಡೆದ್ರೆ ಭೂಮಿಯಲ್ಲಿರುವ ಕ್ರಿಮಿನಾಶಕಗಳು ಸತ್ತೋಗಿ ಜೀವಾಣುಗಳು ಇದಾಗಿ ಭೂಮಿ ಟೆಂಪರೇಚರ್ ಕಳ್ಕೊಂಡು ಬೆಳೆ ಕಡಿಮೆ ಆಗುತ್ತೆ ಸರ್. ಅದರಿಂದ ನಾವು ಹಿಂದಿದ್ದಲೂ ಜಮೀನು ರೂಢಿಸ್ಕೊಂಬಂದಿರಲು ಕೃಷಿ ನಮ್ಮ ಸ್ವಂತ ಅನುಭವದಿಂದಲೇ ನಾವು ಮಾಡ್ತಾ ಇದೀವಿ ಸರ್. ಈಗ ಕಳೆನಾಶಕ ಯಾವ್ದು ಸಿಂಪಡಣೆ ಮಾಡಲ್ಲ ಅಂತ ಹೇಳಿದ್ರ ನಿಮ್ಮ ಒಂದು ಅಡಿಕೆ ತೋಟದಲ್ಲಿ, ಅಂದ್ರೆ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಟ್ಯಾಕ್ಟ್ರಿ ಬ್ಯಾಸಾಯದಿಂದ ರೋಟೋವೇಟರ್ ಐತೆ ಸರ್, ಬಾಣಲಿ ಇದೆ ಸರ್, ಕೊಚ್ಚುತ್ತೀವಿ, ಅದು ಎಲ್ಲ ಪುಡಿಯಾಗಿ ಗೊಬ್ಬರ ಅದರಲ್ಲೇ ಆಗುತ್ತೆ ಸರ್. ಅದರಿಂದ ಭೂಮಿನೂ ಚೆನ್ನಾಗಿದೆ, ನಮಗೆ ಏನು ತೊಂದರೆ ಆಗಲ್ಲ ಸರ್. ಎಷ್ಟು ಬಾರಿ ಹೊಡಿಸ್ತೀರ ಹೊಲದಲ್ಲಿ ಈ ಒಂದು ರೂಟ್ರ ಅಥವಾ ಬಾಣಲಿ ಅಂತ ಹೇಳಿ? ವರ್ಷಕ್ಕೆ ಒಂದು 3 ಸಾರಿ ಮಾಡ್ಬೋದು ಸರ್. ಯಾವ್ಯಾವ ಟೈಮ್ನಲ್ಲಿ ಹೊಡಿಸಿದ್ರೆ ಉತ್ತಮ ಅಂತ ಹೇಳ್ತೀರ? ಯಾವ ಟೈಮ್ನಲ್ಲಿ? ಬೇಸಿಗೆಯಲ್ಲಿ ಏನು ಮಾಡಲ್ಲ ಸರ್, ಮಳೆಗಾಲದಲ್ಲಿ ಕಾಯಿ ಶುರುವಾದ ಮೇಲೂ ಮಾಡಲ್ಲ ಸರ್. ಇವಾಗ ಬೆಳೆ ಕಟಾವನ ಆದ ನಂತರ ತಿರ್ಗಿ ಮುಂಗಾರಿ ಮಳೆ ಬರೋದ್ ಒಳಗಾಗಿ ಬೇಸಿಗೆ ಒಳಗಾಗಿ 2 ಟೈಮ್ ಬೇಸಾಯ ಬಡೀತೀವಿ ಸರ್. ಈ ಕೊಯ್ಲು ಕೊಯ್ದ ನಂತರ ಒಂದ್ ಸಾರಿ ಮಾಡ್ತೀವಿ ಸರ್. ಈಗ ಗೊಬ್ಬರ ಅಂತಂದ್ರೆ ಯಾವಾಗ ಕೊಡ್ತೀರಾ ನೀವು? ಈಗ ಮಡಿ ಮಾಡಿ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ? ಮಡಿ ಮಾಡಲ್ಲ ಸರ್, ಗಿಡಗಿಡಕ್ಕೂ 2 ಟಬ್ ಕೊಡ್ತಾ ಇದೀವಿ. ಗುಣಿ ಮಾಡ್ತೀರಾ? ಗುಂಡಿ ಮಾಡಿ ಸುತ್ತ 2 ಟಬ್ ಹಾಕ್ತೀವಿ ಸರ್ ಒಂದು ಮರಕ್ಕೆ. ಯಾವ ಗೊಬ್ಬರ ಕೊಡ್ತೀರಾ ನೀವು? ಕೊಟ್ಟಿಗೆ ಗೊಬ್ಬರ ಸರ್. ಈಗ ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಕೊಡಬೇಕು ಅಂತಂದ್ರೆ ನಾವು ದನಕರುಗಳನ್ನ ಸಾಕಾಣಿಕೆ ಮಾಡಬೇಕಾಗುತ್ತೆ. ನನ್ನವೇ ಇದೆ ಸರ್, ಹಸು ಇವೆ, ಎಮ್ಮೆ ಇವೆ, ಅದಕ್ಕೋಸ್ಕರ ನಾನು ದನ ಹಸು ಕಟ್ಕೊಂಡಿದ್ದೆ ಸರ್. ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ ನೀವು? ನನ್ನ 6 ಹಸು ಇದ್ದು ಸರ್. ಒಂದು ಟೈಮು 25 ಲೀಟ್ರ್ ಡೈರಿಗೆ ಹಾಲು ಹಾಕಿದ್ದೆ ಸರ್. ಹಾಲು ಡೈರಿ ಡೈರೆಕ್ಟರ್ ಆಗಿದ್ದೀವಿ ಸರ್ ನಾವು. ಅದರಿಂದ ನಮ್ಮ ಖರ್ಚು ಅದರಲ್ಲೇ ಹೋಗುತ್ತೆ ಸರ್. ಸ್ವಲ್ಪ ಕೆಲಸ ಭಾಳ ಆಗುತ್ತೆ ಸರ್, ಕಷ್ಟ, ಆದರೂ ನಮಗೆ ಅನುಕೂಲ ಆಗುತ್ತೆ ಸರ್. ಗೊಬ್ಬರ ಕೊಂಡು ಹೊಡಿಯೋಕೆ ನಮ್ಮ ಕೈಲಿ ಆಗಲ್ಲ, ಅದರಿಂದ ಗೊಬ್ಬರ ಆಗುತ್ತೆ ಸರ್. ಈಗ ಕೃಷಿಗೆ ಉಪಕಸವಾಗಿ ಇವತ್ತು ಪ್ರತಿಯೊಬ್ಬ ರೈತರು ಹೈನುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಐತೆ ಅಂತ ಹೇಳ್ಬೋದಲ್ವಾ? ಹ್ಞೂ ಸರ್, ಆಯ್ತು ಸರ್. ಈಗೆಲ್ಲ ಸಾಕಷ್ಟು ನಿಮಗೆ ಸಗಣಿ ಸಿಗುತ್ತೆ, ಸಗಣಿ ಗಂಜಲು ಸಿಗುತ್ತೆ. ಅವು ಹೆಚ್ ಎಫ್ ಆಗ್ಲ 10-12 ಲೀಟ್ರ್ ಹಾಲು ಕೊಡ್ತಾ ಇತ್ತು ಸರ್. ನಮ್ಮ ಖರ್ಚಿಗೆ ಅದೇ ಆಗುತ್ತೆ ಸರ್, ಜಮೀನಿಗೆ ಗೊಬ್ಬರ ಆಗುತ್ತೆ ಸರ್. ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದ್ವಿ, ಜೀವಾಮೃತ ಇದನ್ನೆಲ್ಲ ಮಾಡಿ ನಮ್ಮ ಬೆಳೆಗೆ ಅಡಿಕೆ ಬೆಳೆ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಎಲ್ಲೇ ಒಂದ್ ಕಡೆ ನೀವು ಈಗ ಜರ್ಸಿ ಎಚ್ ಎಫ್ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡೋ ಬದಲು ಈಗ ನಾಟಿ ಹಸು ಸಾಕಾಣಿಕೆ ಮಾಡಿದ್ರೆ ಇನ್ನೂ ಜಾಸ್ತಿ ನಿಮ್ಮ ಬೆಳೆಗೆ ಅನುಕೂಲ ಆಗುತ್ತಲ್ಲ? ಬೆಳಿಗ್ಗೆ ನಾಟಿ ಹಸು ಅನುಕೂಲ ಆಗುತ್ತೆ ಸರ್, ಅದು ಹಾಲು ಕಡಿಮೆ ಕೊಡುತ್ತೆ. ಈ ಎಚ್ ಎಫ್ ಜರ್ಸಿಗಿನ್ನ ನಾಟಿ ಹಸು ಗಂಜು ಸಗಣಿ ಬಹಳ ಒಳ್ಳೇದು ಸರ್ ಜೀವಾಮೃತ. ಹೌದು, ಈಗ ಜೀವಾಮೃತ ಮಾಡ್ಬೇಕಂತಂದ್ರೆ ನಾಟಿ ಹಸುವಿನ ಗಂಜು ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಬಹಳ ಶ್ರೇಷ್ಠ ಸರ್, ನಮಗೂ ಅನುಭವ ಇದೆ ಸರ್. ಈ ಸಾರಿ ಅದಕ್ಕೆ ಒಂದು 3-4 ಎಮ್ಮೆ ಬೇರೆ ಇದೆ ಸರ್, ನಾಟಿ ಎಮ್ಮೆ, ಅದೇನು ಕ್ರಾಸ್ ಬೀಳಲ್ಲ ಸರ್, ಅದರಿಂದ ಪರವಾಗಿಲ್ಲ ಅನ್ಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ 24 ಎಕರೆ ಜಮೀನನ್ನ ನೋಡ್ಕೊಳ್ಬೇಕು, ಇತ್ಲಾಗ ಹಸು ಸಾಕಾಣಿಕೆ ಮಾಡಿದ್ರ, ಎಮ್ಮೆ ಸಾಕಾಣಿಕೆ ಮಾಡಿದ್ರ, ಇದನ್ನೆಲ್ಲ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರ? ನಾವೆಲ್ಲ ತೋಟದಲ್ಲೇ ಇದೀವಿ ಸರ್. ತೋಟದಲ್ಲೇ ಮನೆ ಮಾಡಿ? ತೋಟದಲ್ಲೇ, ಊರ್ ಪಕ್ಕನೇ ತೋಟ ಸರ್. ಆ ಹೊಂದ್ಕೊಂಡೆ ಜಮೀನು ಅಲ್ಲೇ ನಮ್ಮ ವಾಸ ಇರೋದು. ನಮಗೆ ಬೇರೆ ಕಡೆ ಎಲ್ಲಿ ಹೋಗೋಕ್ಕೂ ಏನಿರಲ್ಲ ಸರ್. ಇನ್ನೊಂದು ಅಲ್ಲಿ ಹೋಗಂಗಿಲ್ಲ, ಒಂದು 12-14 ಎಕರೆ ಬೆದ್ಲು ಸರ್ ಅದು. ಒಂದು ಟೈಮ್ ಹೋಗಿ ಬೇಸಾಯ ಮಾಡ್ಕೊಂಬರ್ತೀವಿ, ಬಿತ್ತಿರ್ತೀವಿ, ಕೂಲಿಯರ್ ನಡ್ಕೊಂಡು ಅದ್ರ ಯಾವಾಗಲೂ ನೀರಾವರಿಯಲ್ಲೇ ಜಾಸ್ತಿ ಸರ್. ಹಸು ಅಲ್ಲೇ, ನಾವು ಅಲ್ಲೇ, ತೋಟನೂ ಅಲ್ಲೇ ಸರ್. ಅದರಿಂದ ಕೆಲಸ ಮಾಡೋಕ್ಕಾಗುತ್ತೆ. ಈಗ ಬೆದ್ಲು ಜಮೀನು ಅಂತ ಹೇಳಿದ್ರ, ಅದಕ್ಕೇನು ಬಿತ್ತರೆ ಬೆದ್ಲು ಜಮೀನಿಗೆ? ಕಡಲೆ ಹಾಕ್ತೀವಿ ಸರ್. ಹಿಂಗಾರಿ ಕಡಲೆ ಹಾಕ್ತೀವಿ? ಹಿಂಗಾರಿ ಕಡಲೆ ಹಾಕ್ತೀವಿ ಸರ್. ಮಳೆ ಚೆನ್ನಾಗಿ ನಡೀತಾರೆ, ಮುಂಗಾರಿಯಲ್ಲಿ ಕೊತ್ತಂಬರಿ ಹಾಕ್ತೀವಿ ಸರ್. ಮೆಕ್ಕೆಜೋಳ ಇಂಥದ್ದೆಲ್ಲ ಬೆಳೆಯಲ್ಲ ನೀವು? ಮೆಕ್ಕೆಜೋಳ ಜಾಸ್ತಿ ಇಲ್ಲ ಸರ್, ನೀರಾವರಿ ಹತ್ರ ಒಂದೇ ಬೆಳೆಯೋದು. ನೀರಾವರಿಗೆ ಹಾಕಿ ಹೇಳ್ತೀರಾ ಮೆಕ್ಕೆಜೋಳನ? ನೀರಾವರಿಗೆ ಹಾಕಿದ್ದೀವಿ ಸರ್. ಈಗ ಒಟ್ಟಾರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ರ ಈ ಕೃಷಿ ಕೆಲಸ ಮಾಡೋಂಥವ್ರು? ನಾಲ್ಕರ ಇದೀವಿ ಸರ್, ಗಂಡು ಹುಡುಗರಿಬ್ರು, ನಾವು ಮನೆಯವರು ನಾವು ಸರ್. ಮಕ್ಕಳು ಇಬ್ಬರು ಇದ್ದಾರೆ? ಇಬ್ರು ಮಕ್ಕಳು ಸರ್. ಈಗ ಇಬ್ರು ಮಕ್ಕಳು ಕೃಷಿಯಲ್ಲೇ ಇದ್ದಾರ? ಒಬ್ಬ ಮಗ ಈಗ ಲೆಕ್ಚರ್ ಆಗಿದ್ದಾರೆ ಸರ್, ಇನ್ನೊಬ್ಬ ಮಗ ಕೃಷಿಯಲ್ಲೇ ಇದ್ದಾನೆ ಸರ್. ಈಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದಾರೆ, ಅದನ್ನು ನೋಡ್ಕೊಂಡು ಕೃಷಿ ಮಾಡ್ಕೊಂಡು ಮಗ ನಾವು ನಮ್ಮ ಸೊಸೆಯರು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ನೀವು ಬಂದ್ಮೇಲೆ ಮಕ್ಕಳು ಬಂದ್ಮೇಲೆ ಈಗ ಕೊಳವೆ ಬಾವಿ ಹಾಕ್ಸಿ ತೋಟ ಮಾಡಿದ್ರೆ? ನಿಮ್ಮ ಕಾಲದಲ್ಲೇ ಮಾಡಿದ್ರ ತೋಟ? ನಮ್ಮ ಕಾಲದಲ್ಲೇ ಮಾಡಿದ್ದೆ ಸರ್. ಸುಮಾರು ಎಷ್ಟು ಹಾಕ್ಸಿದ್ರೆ ಕೊಳವೆ ಬಾವಿ ನಿಮ್ಮ ಕಾಲದಲ್ಲಿ? 4 ಬೋರ್ ಮಾಡಿಸಿದ್ದೀವಿ ಸರ್, 6 ಬೋರ್ ಕೊಡಿಸಿದ್ದೀವಿ ಸರ್. ಒಂದೆರಡು ಫೇಲ್ ಆದವು, ಒಂದು 4ರಲ್ಲಿ ನೀರು ಬಿತ್ತು. ಮಕ್ಕಳು ಇನ್ನೂ ವಿದ್ಯಾಭ್ಯಾಸ ಮಾಡ್ತಿದ್ದರು ಸರ್. ಅವಾಗ ನಾನೊಬ್ಬನೇ ಸ್ವಂತ ಟ್ಯಾಕ್ಟ್ರಿ ಮಾಡ್ಕೊಂಡು ಬೋರ್ ಹಾಕ್ಸ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದ್ವಿ. ಸಣ್ಣ ಮಗಲ್ಲ ಲೆಕ್ಚರ್ ಕೆಲಸ ತಡದ. ಈಗೆಲ್ಲ 4 ಬಾವಿ 4 ಕೊಳವೆ ಬಾವಿಯಲ್ಲಿ ನೀರು ಸಾಕಷ್ಟು ಇದೆಯಾ? ಈಗ ಸಾಕಷ್ಟು ಇದೆಯಾ ಸರ್? ಈಗ ಕೊಳವೆ ಬಾವಿ ಅಕ್ಕಪಕ್ಕ ಹಿಂಗು ಗುಂಡಿ ಈ ತರ ಏನಾದ್ರು ಮಾಡಿದ್ರೆ ನೀರು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಚೆಕ್ ಡ್ಯಾಮ್ ಹಾಕ್ಸಿದ್ದೀವಿ ಸರ್. ನಮ್ಮ ಜಮೀನಿನಲ್ಲಿ ಅಡಿಕೆ ತೋಟದಲ್ಲೇ ಮುಂಗಾರಿ ಮಳೆ ಬಂದ್ರೆ 2 ತಿಂಗಳು ನೀರು ಇರಂಗೆ ನೀರು ತರಬೇಕು ಸರ್. ಎಷ್ಟು ದೊಡ್ಡದಿದೆ ಚೆಕ್ ಡ್ಯಾಮ್? 5 ಎಕರೆ ನೀರು ಫುಲ್ ತುಂಬುತ್ತೆ ಸರ್. ಈಗ 5 ಎಕರೆ ಒಳಗಡೆ ನೀರು ನಿಲ್ಲಿಸಿದ್ರೆ ನಿಮಗೆ ಯಾವುದೇ ಬೆಳೆ ಬೆಳೆಯಕ್ಕಾಗಲ್ಲ ಅಲ್ಲಿ? ಇಲ್ಲ ಸರ್, ಅಡಿಕೆ ಹಾಕಿದೀವಿ ಸರ್. ಅದು ಅಡಿಕೆ ಅಡಿಕೆ ಒಳಗೆ ತಿಂಗಳವರೆಗೂ ನೀರು ನಿಲ್ಲಿಸಿದ್ರು ಏನೂ ಆಗಲ್ಲ ಅಂತ ಅಂದ್ರು ಸರ್. ನಾವು ತಿಂಗಳಗಟ್ಟಲೆ ನೀರು ನಿಲ್ಲಿಸಿದ್ರು. ಈ ಸಾರಿ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ನೀರು ಓಪನ್ ಮಾಡಿಬಿಡ್ತೀವಿ ಸರ್. ಅಡಿಕೆ ತೋಟದಲ್ಲಿ ನೀರು ನಿಂತು ಕಡಿಗೋಗ್ಬೇಕು? ಕಡಿಗೋಗ ಆ ವ್ಯವಸ್ಥೆ ಮಾಡಿದ್ರೆ? ಆ ವ್ಯವಸ್ಥೆ ಸರ್. ಅಂದ್ರೆ ಸುತ್ತಲೂ ಬದುಗಳ ನಿರ್ಮಾಣ ಮಾಡಿದ್ರೆ? ಬದು ನಿರ್ಮಾಣ ಮಾಡಿದೀವಿ ಸರ್. ಈಗ ಹೆಚ್ಚಾಗಿ ಈ ಒಂದು ಅಡಿಕೆ ಬೆಳೆಗೆ ಅಂದ್ರೆ ನೀರು ಅಂತಂದ್ರೆ ನೀವು ಆಯಸ ನೀರು ಕೊಡ್ತೀರಾ, ಏನು ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ? ಡ್ರಿಪ್ ವ್ಯವಸ್ಥೆ ಐತೆ ಸರ್. ಬೇಸಿಗೆ ಕಾಲದಲ್ಲಿ ಆಯಾ ನೀರು ಬಿಡ್ತೀವಿ ಸರ್. ಯಾಕೆ ಬೇಸಿಗೆಯಲ್ಲಿ ಆಯಾ ನೀರು ಬಿಡ್ತೀರಾ? ಬಿಸಿಲು ಜಾಸ್ತಿ ಇರುತ್ತಲ್ಲ ಸರ್, ಅದರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಆಯಾ ನೀರು ಕೊಡ್ತಾ ಇದೀವಿ. ಈಗ ಸಾಮಾನ್ಯವಾಗಿ ಅಡಿಕೆ ಬೆಳೆಗೆ ಅಂದ್ರೆ ಯಾವ ಹಂತದಲ್ಲಿ ಹೆಚ್ಚೆಚ್ಚು ಒಂದು ನೀರಿನ ಒಂದು ತೇವಾಂಶ ಬೇಕಾಗುತ್ತೆ ಅಂತ ಹೇಳ್ತೀರಾ? ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸರ್. ಈ ಮಳೆಗಾಲದಲ್ಲಿ ಈಗೇನು ಬೋರ್ ಚಾಲು ಮಾಡಿ, ಈ ಸಾರಿ ಶೀತ ಜಾಸ್ತಿ ಆಗಿ ಬೋರ್ಗಳೇ ನಿಲ್ಸಿದೀವಿ ಸರ್. ಅಂದ್ರೆ ಒಂಬಳೆ ಹೊಡೆಯ ಟೈಮಲ್ಲಿ ಜಾಸ್ತಿ ಕೊಡಬೇಕಾಗುತ್ತೆ? ಒಂಬಳೆ ಬೇಸಿಗೆ ಟೈಮ್ನಲ್ಲಿ ಬರುತ್ತಲ್ಲ ಸರ್, ಅವಾಗಲೇ ನೀರು ಜಾಸ್ತಿ ಕೊಡ್ಬೇಕು ಸರ್. ಈಗ ಸಾಕಷ್ಟು ವರ್ಷದಿಂದ ಅಡಿಕೆ ಬೆಳೀತಾ ಇದ್ರಪ್ಪ. ಹೌದು ಸರ್. ಈಗೆಲ್ಲ ಸುತ್ತಲೂ ನೀವೇನಾದರೂ ಈ ಒಂದು ಅರಣ್ಯ ಗಿಡಗಳನ್ನ ಈ ಥರ ಏನಾದರೂ ನಾಟಿ ಮಾಡಿ ಬೆಳೆಸಿದ್ರೆ? ತೆಂಗಿನ ಗಿಡ ಹಾಕಿದೀವಿ ಸರ್. ಅದ್ ಗಿಡ ತಂದಿದ್ವಿ, ಅವು ಬೆಳ್ಸಕ್ಕಾಗ್ಲಿಲ್ಲ ಸರ್. ಬೇವಿನ ಗಿಡ ಇದಾವೆ, ಸುತ್ತ ನೆರಳಿದೆ, ಬಿಸಿಲು ಬೇಸಿಗೆಯಲ್ಲಿ ಬೆಳ್ದಂಗೆ. ಈಗ ತೆಂಗಿನ ಮರ ಅಂತಂದ್ರೆ ಎಷ್ಟದಾವ ಈಗ ನಿಮ್ಮ? ಒಂದು 50 ಮರ ಇದೆ ಸರ್. ಎಷ್ಟು ಅಡಿಗೊಂದು ನಾಟಿ ಮಾಡಿದ್ರ? 25-30 ಅಡಿ ಹಾಕಿದೀನಿ ಸರ್. ಈಗ ಇತ್ತೀಚೆಗೆಲ್ಲ ತೆಂಗಿಗೆ ಸಾಕಷ್ಟು ನುಸಿಪೇಡೆ ರೋಗ ಬಂದು ಸಾಕಷ್ಟು ತೆಂಗನ್ನ ತೆಗೆದ್ರು, ಅಂದ್ರೆ ಅಂತ ಪರಿಸ್ಥಿತಿ ನಿಮ್ಮ ಬೆಳೆಯಲ್ಲಿ ಬರಲಿಲ್ಲ? ನಮ್ದು ತೆಂಗು ಒಂದ್ ಸ್ವಲ್ಪ ಲೇಟಾಗಿ ಹಾಕಿದೀವಿ ಸರ್, ಇನ್ನ ಬೆಳೆ ಏನು ಬಂದಿಲ್ಲ. ಈಗ ಫಲ ಬಿಡ್ತಾ ಇಲ್ಲ? ಈ ಫಲ ಈಗ ಶುರುವಾಗಿದಾವೆ ಸರ್. ಕೆಲವೊಂದು ಮರ ಎಲ್ಲಿ ತಂದ್ರೆ ಸಸಿಗಳನ್ನ, ತೆಂಗಿನ ಸಸಿ? ನಮ್ಮ ಮಗ ತುಮಕೂರಲ್ಲಿ ಲೆಕ್ಚರ್ ಆಗಿದಾನ ಸರ್, ಅಲ್ಲಿಂದಲೇ ಆ ಸಸಿ ತಂದಿದ್ದ, ಅಲ್ಲಿಂದ ನಾವು ಹಾಕಿದೀವಿ ಸರ್. ಸಾಕಷ್ಟು ಚೆನ್ನಾಗಿ ಬಂದಿದೆ ಗಿಡ? ಚೆನ್ನಾಗಿ ಬಂದಿದೆ ಸರ್. ಈಗ ತೆಂಗಿಗೂ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಲ್ಲ ನೀವು? ಇವೇ ಸರ್, ಎಲ್ಲ ಸಾವಯವ ಗೊಬ್ಬರನೇ ಸರ್. ಈಗ ಸಾಕಷ್ಟು ದನಕರುಗಳು ಅದಾವ ನಿಮ್ಮವು, ಅಂದ್ರೆ ಸಗಣಿ ಬರುತ್ತೆ, ಅದನ್ನ ತಿಪ್ಪೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡಿದ್ರೆ ಒಳ್ಳೆಯ ಒಂದು ಗೊಬ್ಬರ ಬರ್ಬೇಕಂತಂದ್ರೆ ನಾವು ಮಾಡ್ತಕ್ಕಂಥ ತಿಪ್ಪೆಯ ಒಂದು ವಿಧಾನ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಮಾಡಿದ್ರೆ ಇದು ತೊಟ್ಟಿ ಕಟ್ಸಿದ್ವಿ ಸರ್ ಎರೆಹುಳುವಿಗೆ ಅಂತಂದು, ಅದರಲ್ಲಿ ಹಾಕಿ ಎರೆಹುಳು ಇನ್ನ ಬಿಟ್ಟೆಲ್ಲ ಬಿಡ್ಬೇಕು ಸರ್. ಈ ಸಾರಿ ನಮ್ಮ ಪಂಚಾಯತಿ ಕಡೆಯಿಂದಲೇ ಕಸದ ತೊಟ್ಟಿ ಕಟ್ಸಿದ್ದಾರೆ ಸರ್, ಅದಕ್ಕೆ ಗೊಬ್ಬರ ಹಾಕಿ ಎರೆಹುಳು ಬಿಟ್ಟರೆ ಎಲ್ಲ ಇದಾಗುತ್ತೆ ಸರ್. ಅದನ್ನು 6 ತಿಂಗಳಿಗೊಂದ್ಸಾರಿ ಕಡಿಗೆ ಹಾಕಿದರೆ ಗೊಬ್ಬರ ಚೆನ್ನಾಗಿ ಫಲವತ್ತಾಗಿರುತ್ತೆ. ಅಂದರೆ ಎರೆಹುಳು ಸಾಕಾಣಿಕೆ ಮಾಡ್ಬೇಕಂತ ಇದ್ರ? ಐದು ಸರ್. ಅಂದರೆ ಯಾವ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕಂತ ಪ್ಲಾನ್ ಇದೆ ನಿಮ್ಮದು? ನಮಗೆ ಅವು ಒಂದು 50-100 ಗಿಡ ಹುಳ ತಂದರೆ ಅವು ಹೆಚ್ಚುತ್ತಾವೆ ಸರ್. ಒಂದು 2-3 ತೊಟ್ಟಿ? 2-3 ತೊಟ್ಟಿ ನಾವು ಡಬಲ್ ಮಾಡಿದೀವಿ ಸರ್. 5 ಅಡಿ ಆಗಲ್ಲ, 10 ಅಡಿ ಉದ್ದದ್ದು ಹೇಳ್ತಾರ ಅವರು. ನಾವು ಒಂದೇ ಸರಿ 15 ಅಡಿ ಆಗಲ್ಲ, 20 ಅಡಿ ಉದ್ದ ಮಾಡಿದೀವಿ ಸರ್. 3 ತೊಟ್ಟಿ ಆಗಲ್ಲ. ಅಲ್ಲಿ ಎರೆಹುಳು ಬೇಸಿಗೆ ಕಾಲದಾಗ ಸಾಯ್ತಾವ ಅಂತೇಳಿ ಮರ ಇತ್ತು ಸರ್. ನೆರಳು ಮಾಡಿದ್ರ? ನೆರಳು ಇದೆ ಸರ್, ಆದ್ರಿಂದ ನಮಗೆ ಎರೆಹುಳಿಗೂ ಅನುಕೂಲ ಆಯ್ತು ಸರ್. ಅಂದ್ರೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರ ಎರೆಹುಳು ಸಾಕಾಣಿಕೆ ಮಾಡ್ಕೊಂಡಿದ್ವಿ ಸರ್. ಈಗ ಪ್ರಾರಂಭದಲ್ಲಿ ನೀವು ಅಡಿಕೆ ಹಾಕಿದಾಗ ಬಾಳೆ ಇಂಥದೆಲ್ಲ ಹಾಕ್ಲಿಲ್ವ? ಬಾಳೆ ಹಾಕಿದ್ರೆ ಜಮೀನು ಗೊಬ್ಬಾಗುತ್ತೆ, ಬಾಳೆ ಹಾಕಿದ್ರೆ ನೆರಳಿಗೆ ಗಿಡ ಬೋಗುವ ಬೆಳೆಯುತ್ತೆ ಸರ್, ಅದರಿಂದ ಗಣ್ಣು ಲಾಂಗ್ ಬೆಳೆಯುತ್ತೆ ಸರ್. ಅಲ್ಲ, ಬಾಳೆ ಹಾಕಿದ್ರೆ ಕಸುವಾಗುತ್ತೆ ಹೊಲ ಅಂತಾರೆ. ಇಲ್ಲ ಸರ್, ಬಾಳೆ ಹಾಕಿದ್ರೆ ಹೊಲ ಗೊಬ್ಬು ಅಂತ ನಾವು ನಮ್ಮ ಸ್ವಂತ ಇದು ಸರ್. ಜಮೀನು ಬೇಸಾಯ ಮಾಡಬೇಕು, ಇದು ನೀರು ಜಾಸ್ತಿ ಬಿಡಬೇಕು. ನೀರು ಜಾಸ್ತಿ ಬಿಟ್ಟಾಗ ಭೂಮಿ ಟೆಂಪರೇಚರ್ ಕಳ್ಕೊಂಬತ್ತೆ, ಅದಕ್ಕೋಸ್ಕರ ನಾವು ಬಾಳೆ ಹಾಕ್ಲಿಲ್ಲ ಸರ್. ಬೇರೆ ಏನ್ ಬೆಳಿದ್ರೆ ಮತ್ತೆ? ಅವತ್ತು ಸ್ವಲ್ಪ ಅವರೆ ಹಾಕ್ತಿದ್ವಿ ಸರ್, ಹೆಬ್ಬಾಳ ಅವರೆ ಅಂತೇಳಿ, ಹೆಬ್ಬಾಳ ಅವರೆ ಅಂತ. ಒಂದು ವರ್ಷ ಕಡಲೆನೂ ಹಾಕಿದ್ವಿ ಸರ್, ಆದ್ರಿಂದ ಒಂದ್ಸಾರಿ ಮೆಕ್ಕೆಜೋಳನೂ ಬೆಳೆದ್ವಿ ಸಣ್ಣ ಗಿಡ ಇದ್ದಾಗ. ಈಗೆಲ್ಲ ಹೆಚ್ಚಾಗಿ ಹೆಬ್ಬಾಳವರೆ ಇದನ್ನೇ ಬೆಳೀತಾ ಇದ್ರಿ ನೀವು? ಈಗ ಮೊದ್ಲೆಲ್ಲ ದೊಡ್ಡವರೆ ಅಂತ ಬೆಳೀತಾ ಇದ್ರು, ಈಗ ಜೂನ್ ತಿಂಗಳಿಗೆ ಬಿತ್ತನೆ ಮಾಡಿದ್ರೆ ನವೆಂಬರ್ ಡಿಸೆಂಬರ್ಗೆ ಅದು ಕಾಯಿ ಬರ್ತಾ ಇತ್ತು. ಅಂತ ಅವ್ರೆ ಏನಾದ್ರೂ ಇವತ್ತು ಬೇರೆ ನಿಮ್ಮ ಒಂದು ಮೆಕ್ಕೆಜೋಳದಲ್ಲಿ ಇಂಥದ್ರಲ್ಲಿ ಏನಾದ್ರು ಬೆಳೀತಾ ಇದ್ರೆ? ಮೆಕ್ಕೆಜೋಳದಲ್ಲಿ ಏನು ಬೆಳೆಯಲ್ಲ ಸರ್, ಅಡಿಕೆ ಗಿಡದಲ್ಲೇನೆ ಹೆಬ್ಬಾಳವ್ರೆ ಈಗ ಬೆಳೀತಾ ಇದ್ದೀವಿ. ದೊಡ್ಡವರೇ ಬೆಳೀತಾ ಇಲ್ಲ? ದೊಡ್ಡವರ 6 ತಿಂಗಳಿಗೆ ಬರೋಂಥ ಬೆಳೆ ಅವರೇನ? ಇಲ್ಲ ಸರ್. ಯಾಕೆ ಬಿಟ್ರೆ ಆ ಒಂದು ಅವ್ರೆ? ಇದು ಹೆಬ್ಬಾಳವ್ರೆ ಹಿಂಗಾರಿ ಹಾಕ್ಯಂಡ್ರ ಸರ್, ಅದರಲ್ಲೇ ಕೊಚ್ಚುತ್ತೀವಿ, ಜಮೀನಿಗೂ ಕಸುವು ಆಗುತ್ತೆ, ಗೊಬ್ಬರ ಆಗುತ್ತೆ, ಅದರಿಂದ ಹೆಬ್ಬಾಳವ್ರೆ ಬೆಳೆಯೋದು ಕಲ್ತೀವಿ ಸರ್. ಅಂದ್ರೆ ಸಾಕಷ್ಟು ಭೂಮಿಯ ಫಲವತ್ತತೆ ಹೆಚ್ಚುತ್ತೆ ಅಂತ ಹೇಳ್ತೀರಾ? ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ? ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಭೂಮಿನೂ ಕಸುವಾಗಿರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಅಲಸಂದಿ ಇಂಥವನ್ನ ಬೆಳೆಯಲ್ಲ ನೀವು? ಅಲಸಂದಿ ಹಾಕ್ತೀವಿ ಸರ್, ಅಲಸಂದಿ ಬೇಸಿಗೆ ಕಾಲದಲ್ಲಿ 2-2 ಸೆಂಟ್ರಿಗೆ ಇಟ್ಕೊಂಡು ಹೋಗ್ತೀವಿ ಸರ್, ಬಿಸಿಲು ಬೀಳ್ದಂಗೆ, ಹುಲ್ಲೂ ಬೀಳಲ್ಲ ಸರ್. ಈಗ ಅಡಿಕೆ ಗಿಡ ಅಂತಂದ್ರೆ ಎಷ್ಟೆತ್ತರ ಬೆಳೆದಿದೆ ಈಗಲ್ಲ ನಿಮ್ಮ ಒಂದು ಜಮೀನಲ್ಲಿ? ಈಗ 20 ಅಡಿ ಮೇಲೆ ಹೋಗಿದೆ ಸರ್, 8ನೇ ಬೆಳೆ ಸರ್, 7ನೇ ಬೆಳೆ. 7ನೇ ಬೆಳೆ? ಹ್ಞೂ ಸರ್. ಈಗ 14 ವರ್ಷದ ಮರ ಸರ್. ಈಗ ಪ್ರಾರಂಭದಿಂದ ನಿಮಗೆ ಹಂತವಾಗಿ ಇಳುವರಿ ಹೆಚ್ಚುತ್ತಾ ಬಂತ? ಫಸ್ಟಿಗೆಲ್ಲ 50,000 ಬಂತು ಸರ್, ಆಮೇಲೆ 1 ಲಕ್ಷಕ್ಕೆ ಬಂತು, 1.5 ಲಕ್ಷ ಬಂತು, 2 ಲಕ್ಷ ಬಂತು, 2.5, 3, 3 ಆಗಿದ್ದು 3.5 ಆಯ್ತು, ಆಮೇಲೆ 8.5-9 ಹೋಯ್ತು ಸರ್. ಈ ಸಾರಿ ಡಬಲ್ ಬೆಳೆಯೋದ್ರಿಂದ 15 ಲಕ್ಷಕ್ಕೆ ಕೇಳೋಗಿದ್ದಾರೆ. ನಾವು ಇನ್ನೊಂದು ಸ್ವಲ್ಪ ಮುಂದೆ ಇದೀವಿ ಸರ್, 18 ಲಕ್ಷ ಬಂದರೆ ಕೊಡ್ಬೇಕಂತ ಕೊಟ್ಟಿಲ್ಲ ಸರ್. ಚೆನ್ನಾಗಿ ಬಂದಿದೆ? ಚೆನ್ನಾಗಿ ಬಂದಿದೆ. ಅಂದರೆ ಅಡಿಕೆ ಬೆಳೆಗೆ ಯಾವುದು ರೋಗ ಇಲ್ಲ ಈಗ? ನಮಗೇನು ಯಾವ ರೋಗ ಇಲ್ಲ. ಲಾಸ್ಟ್ ಹಿಂದೆ ಹೋದ ವರ್ಷ ಮಳೆ ಚೆನ್ನಾಗಾಯ್ತು, ಆ ಟೈಮ್ನಲ್ಲಿ ರೋಗ ಬರಲಿಲ್ಲ. ಇವತ್ತಿನವರೆಗೆ ಯಾವ ರೋಗಕ್ಕೂ ಔಷಧ ಹೊಡೆದಿಲ್ಲ ಸರ್ ನಾವು. ಈಗ ಕೊಳೆ ರೋಗ ಜಾಸ್ತಿ ಬರ್ತಾ ಇದೆ ಅಡಿಕೆಗೆ? ಕೆಲವರು ಹೇಳ್ತಾರೆ ಸರ್, ನಮ್ಮ ತೋಟದಲ್ಲಿ ಏನು ಬಂದಿಲ್ಲ, ಇವತ್ತಿನವರೆಗೆ ನಾವು ಹೊಡೆದಿಲ್ಲ ಸರ್. ಈಗೆಲ್ಲ ಈಗ 1 ವಾರ 15 ದಿನ ಮಳೆ ಒಂಥರ ವಾತಾವರಣ ಚೇಂಜ್ ಆಗಿ ಪ್ರತಿನಿತ್ಯ ಮಳೆ ಬಂದರೆ ಆ ಒಂದು ಪರಿಸ್ಥಿತಿ ನಿಮ್ಮ ಒಂದು ಬೆಳೆಯಲ್ಲಿ ಆಗಿಲ್ಲ? ಕಂಟ್ರೋಲ್ ಆಗಿ ನೀರು ಬಿಡ್ತಾ ಇದ್ದೀವಿ ಸರ್, ನೀರು ನಿಲ್ಸಿಬಿಡ್ತೀವಿ ಸರ್. ಹಂಗೆ ಶೀತ ಜಾಸ್ತಿ ಆಗೋ ಟೈಮ್ ಇದ್ದರೆ ನೀರು ನಿಲ್ಸಿಬಿಡ್ತೀವಿ ಸರ್, ಹಂಗೇನು ಕಂಡು ಬಂದಿಲ್ಲ ಸರ್. ಅಂದರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಸರ್ ನಮ್ಮಲ್ಲಿ ಅರಳುದಿರ್ತಾವೆ, ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ ಸರ್. ಚಿತ್ರದುರ್ಗದಿಂದ ಈ ಮೇಲ್ಗಡೆ ಏನಿದೆ ಮಳೆ ಜಾಸ್ತಿ ಆಗಿದೆ ಸರ್. ನಿಮಗೆ ನಮ್ಮ ಚಳ್ಳಕೆರೆ ತಾಲೂಕು ಬೆಂಗಾಡು ಪ್ರದೇಶ ಅಂತ ನಮ್ಮ ರಾಜ್ಯಾದ್ಯಂತ ಹೆಸರಾದ ತಾಲೂಕು ಸರ್. ಮಳೆ ನಮ್ಗೆ ಹೆಚ್ಚಿಗೆ ಆಗಿಲ್ಲ ಸರ್, ಅದು ಹೋಗಿ ಆಗೈತೆ, ಅದರಿಂದ ನಮ್ಮ ಹಳ್ಳಿಯನ್ನು ಉದುರಿಲ್ಲ. ಈಗ ನೀವು ಅಡಿಕೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಈ ಕೇಳಿ ಕೊಡ್ತೀವಿ ಸರ್, ನಾವು ಸ್ವಂತ ಮಾಡ್ತಿದ್ವಿ ಸರ್ ಮೊದಲು. ಸೊಂತೆ ಸುಲಿಗೆ ಮಾಡಿ ಸುಲಿಸಿ ಒಣಗಿಸಿ ಬೇವಿನ ಸಮುದ್ರ ಮಾರ್ಕೆಟಿಗೆ ತಗೊಂಡು ಹೋಗ್ತಿದ್ವಿ. ಯಾಕೆ ಆ ಪದ್ಧತಿ ಯಾಕೆ ಕೈ ಬಿಟ್ರೆ, ಕೇಣಿ ಯಾಕೆ ಕೊಡ್ತಾ ಇದ್ರೆ ಈಗ? ನಮ್ಮ ಮನೆಯವರಿಗೂ ಒಂದು ಸ್ವಲ್ಪ ಸೊಂಟ ನಾವು ಬಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಮಗ ಬೇರೆ ಜಮೀನಲ್ಲಿ ಕೆಲಸ ಮಾಡೋದು ಕಡಿಮೆ ಮಾಡಿದೆ ಸರ್. ಉಪಾಧ್ಯಕ್ಷ ಆದಾಗಲಿದ್ದ ಊರಿನ ಉದ್ಯೋಗ ಖಾತೆ ಕೆಲಸ ಮಾಡ್ತಾದ್ರಿಂದ ನಾನೊಬ್ಬನೇ ಆಗಿರೋದ್ರಿಂದ ಈಗ ಕೂಲಿ ಕಾರ್ಮಿಕರು ಸಿಗಲ್ವಾ? ಅಡಿಕೆ ಸರಿ ಅದಕ್ಕೆ ಸಿಗಲ್ಲ ಸರ್. ನಮ್ಮ ಚಿತ್ರದುರ್ಗದಿಂದ ಮೇಲ್ಗಡೆನೆ ಸರ್ ಸಿಗೋದು, ಚಳ್ಳಕೆರೆ ತಾಲೂಕಿನಾಗೆ ಕಮ್ಮಿ. ಮತ್ತೆ ನೀವ್ ಹೆಂಗ್ ಮಾಡಿದ್ರೆ ಒಂದ್ ಎರಡು ವರ್ಷ ನಾವೆಲ್ಲ ಸುಲ್ಸಿ ಮಾರಾಟ ಮಾಡಿದ್ವಿ ಅಂತ ಹೇಳಿದ್ರಲ್ಲ? ಮಾರಾಟ ಅಂದ್ರೆ ಒಂದ್ ವರ್ಷ ಜೇನ್ಕೋಟಿಗೆ ಹೋದ್ವಿ ಸರ್. ಒಂದ್ಸಾರಿ ಕ್ಯಾಸಾಪುರದಿಂದ ಹೋದ್ವಿ, ರುಮ್ಯಾಘಟ್ಟ ಹೋದ್ವಿ, ಈ ಚಿತ್ರದುರ್ಗ ತಾಲೂಕಿನಾಗೆ ಸುಲ್ಸ್ಕೊಂಡು ಹೋಗ್ತಿದ್ವಿ ಟ್ರ್ಯಾಕ್ಟರ್. ಬೇರೆ ಕಡೆ ಹೋಗಿ ಸುಲ್ಸ್ಕೊಂಡ್ ಬರ್ತಾ ಇದ್ದೀವಿ, ಬೇರೆ ಕಡೆ ನಮ್ ಗಾಡಿಗೆ ಎತ್ಕೊಂಡು ಹೋಗಿ ಸುಲ್ಸ್ಕೊಂಡು ನಮ್ಮೂರಲ್ಲೇ ಬೇಯಿಸಿ ಒಣಗಿಸ್ತಿದ್ವಿ. ಮನೆ ಹತ್ರ ಬೇಯಿಸ್ತಾ ಇದ್ರೆ? ಮನೆ ಹತ್ರ ಬೇಯಿಸ್ತಾ. ಈಗ ಯಂತ್ರಗಳನ್ನ ತರಬಹುದಲ್ಲ, ಎಲ್ಲ ಸಿಕ್ಕಾಯಿ ಸುಲಿ ಅಂತ ಯಂತ್ರಗಳು ಬಂದವೆ? ಯಂತ್ರ ಬಂದದ ಸರ್, ತರಬಹುದು, ಇನ್ನ ಮುಂದೆ ನೋಡೋಣ ಅಂತ ಅದ್ರ ಕಡೆಗೆ ಏನು ಗಮನ ವಹಿಸಿಲ್ಲ ಸರ್. ಈಗ ಅಡಿಕೆ ಕಾಯಿ ಸುಲಿಸಿ ಬೇಯಿಸಿ ಮಾರಾಟ ಮಾಡುವಂತ ಒಂದು ವಿಧಾನ ಯಾವ ರೀತಿ ಅಂತ ಹೇಳ್ತೀವಿ, ಯಾವ ರೀತಿ ಅದನ್ನ ಬೇಯಿಸ್ಬೇಕಂತ ಹೇಳ್ತೀರಾ? ಅದಾಲೆ ನಾವು ಅಡಿಗೆ ಮಾಡ್ಬೇಕಾದ್ರೆ ಮುದ್ದೆ ಉಕ್ಕರು ಆದ್ರೆ ಹೆಂಗೆ ಸ್ಮೆಲ್ಲು ಉಕ್ಕು ಬರುತ್ತಲ್ಲ ಸರ್, ಆ ಟೈಪ್ ಉಕ್ಕು ಬರುತ್ತೆ ಅಡಿಕೆ ಬೇಯಿಸ್ಬೇಕಾದ್ರೆ. ಅಡಿಕೆ ಬೇಯಿಸ್ಬೇಕ ಬೆಂದೈತೆ ಅಂಬದು ಗೊತ್ತಾದಾಗ ಉಕ್ಕು ಬರುತ್ತೆ. ಅದು ಫಸ್ಟ್ನೇ ಬೇಯಿಸ್ಬೇಕಾದ್ರೆ 3 ಗಂಟೆ ಟೈಮ್ ತಗೊಂಬುದು ಸರ್. ಒಲೆ ಈಟ್ ಆಗಿರಲ್ಲ, ಪಾತ್ರೆನೂ ಈಟ್ ಆಗಿರಲ್ಲ, ಅದು 3 ಗಂಟೆ ಟೈಮ್ ಬೇಕು ಸರ್. ತಿರ್ಗಾ 2ನೇ ಸ್ಟೆಪ್ಪಿಂದು 2.5 ಗಂಟೆಗೆ ಬಂದ್ಬಿಡುತ್ತೆ ಸರ್. ಟೈಮ್ ಇಟ್ಕೊಂಡು ಮಾಡ್ತೀವಲ್ಲ, 2.5 ಗಂಟೆಗೆ ಬರುತ್ತೆ ಸರ್. ಯಂತ್ರಕ್ಕಿಂತ ಕೈ ಸುಲಿಗೆ ಅದೈತಲ್ಲ ಸರ್, ರೇಟು ಜಾಸ್ತಿ. ಇದು ಯಂತ್ರದಿಂದ ಮಾಡಿದ ಅಡಿಕೆ ತೂಕ ಕಡಿಮೆ ಅನ್ನುತ್ತೆ ಸರ್ ನಮಗೆ. ಯಾಕಂದ್ರೆ ಅದು ಹೊಡ್ತ ಬಿದ್ದಿರುತ್ತೆ ಸರ್, ಹೊಡ್ತ ಬಿದ್ದಾಗ ಗಾಳಿ ತೂರಿ ಅದು ತೂಕ ಕಮ್ಮಿ ಬರುತ್ತೆ ಸರ್. ಕೈ ಸುಲಿಗೆ ಅದು ಭಾಳ ಚೆನ್ನಾಗಿ ಬರುತ್ತೆ ಸರ್ ನಮ್ಗೆ, ಅದರಿಂದ ನಾವು ಕೈ ಸುಲಿಗೆನೇ ಇಂಟ್ರೆಸ್ಟ್ ಸರ್. ಈಗ ಪ್ರಾರಂಭದಲ್ಲಿ ಅಡಿಕೆ ಬೇಯಿಸ್ಬೇಕಂತಂದ್ರೆ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ಪಾತ್ರೆ ಬೇಕು, ಸೌದೆ ಬೇಕು, ಇದನ್ನೆಲ್ಲ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಅವೆಲ್ಲ ಕಟ್ಟಿಗೆ ಪಾತ್ರೆ ಅವೆಲ್ಲ ಮಾಮೂಲಿ ಇದ್ದ ಸರ್. ನಮ್ಮ ಜಮೀನಿದೆ, ಜಮೀನಾಗ ಬೇಕಾದಷ್ಟು ಕಟ್ಟಿಗೆ ಸರ್, ಬಳ್ಳಾರಿ ಜಾಲಿ ಅದು ಕಟ್ಟಿಗೆ ಬೇಸಿಗೆ ಟೈಮ್ನಲ್ಲಿ ಕಡಿಸಿ ಹಾಕ್ಕೊಂತೀವಿ. ಸೌದೆದ ನಮಗೆ ಪ್ರಾಬ್ಲಮ್ ಇಲ್ಲ ಸರ್. ಪಾತ್ರೆ ಒಂದು ಇಲ್ಲೇ ಒಂದು 8,000 ರೂಪಾಯಿ ಕೊಟ್ಟು ಚಿತ್ರದುರ್ಗದಲ್ಲೇ ತಗೊಂಡೋದೆ ಸರ್, ಬೇಕೇ ಬೇಕಂತ ಹೇಳಿ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡೋದೀವಿ ಸರ್. ಈಗೆಲ್ಲ ಬೇಯಿಸ್ಬೇಕಾದ್ರೆ ಅದ ಬರ್ಬೇಕಂದ್ರೆ ಇದನ್ನ ಹಾಲು ಕೊಡಬೇಕು ಅಂತ ಹೇಳ್ತಾರೆ. ಹಾಲು ಫಸ್ಟ್ಗೆ ಇಲ್ಲಿ ಪುಡಿ ಸಿಗುತ್ತೆ ಸರ್, ಇವಾಗ ರೆಡಿಮೇಡ್ ಪುಡಿ ಸಿಗುತ್ತೆ, ಅಡಿಕೆ ಪುಡಿನೇ ಸಿಗುತ್ತೆ. ಫಸ್ಟ್ ಅಡಿಕೆ ಬೇಯಿಸಿರ್ತಾರಲ್ಲ ಸರ್, ಅವ್ರ ಹತ್ರ ಹಾಲು ಇಸ್ಕೊಂಡು ಹೋಗಿದ್ವಿ ಫಸ್ಟ್ಗೆ ಒಂದು ವರ್ಷ. ತಿರ್ಗಿ ಹಾಲ ನಾವೇ ಮಾಡ್ಕೊಂಡಿವಿ ಸರ್. ಈಗ ನೀವು ಎಲ್ಲ ಹಿಂದೆಲ್ಲ ಸಾಕಷ್ಟು ಬೇಯಿಸಿ ಮಾರಾಟ ಮಾಡಿದ್ರೆ ಅಡಿಕೆಯನ್ನ, ಈಗ 1 ಕ್ವಿಂಟಲ್ ಹಸಿಕಾಯಿಗೆ ಎಷ್ಟು ಕೆಜಿ ಅಡಿಕೆ ಬರುತ್ತೆ, ಇದನ್ನೇನಾದ್ರೂ ಗಮನಿಸಿದ್ರೆ ಸರ್? ನಮ್ಮ ಜಮೀನಲ್ಲಿ ಈಗ ಫಸ್ಟಿಗೆ 12-12.5 ಬರುತ್ತೆ ಸರ್. ಈಗ ನಮ್ಮ ತೋಟದಲ್ಲಿ ನಮ್ಮದೇ ಅಡಿಕೆ ಆಗಿರೋದ್ರಿಂದ ನಾವು ಕೇಣಿ ಕೊಟ್ರು 14 ಕೆಜಿ, 16-17 ಮೇಲೆ ಬರುತ್ತೆ ಸರ್. 17 ಮೇಲೆ ಬಂದರೆ ಅವರು ಮಾಡಿದ್ದಕ್ಕೆ 2 ಕೆಜಿ ಅವ್ರಿಗೆ ಇರುತ್ತೆ ಸರ್ ಖರ್ಚಿಗೆ ಸರ್. ನಮಗೆ 14 ಕೆಜಿ ಕೊಡೋ ಪರಿಸ್ಥಿತಿಯಲ್ಲಿ ನಮ್ಮ ಅನುಭವ ಇದೆ ಸರ್. ಈಗ ಕೆಲವು ರೈತರು ಹೆಂಗಪ್ಪ ಅಂತಂದ್ರೆ 1 ಕ್ವಿಂಟಲ್ ಹಸಿಕಾಯಿಗೆ ಇಷ್ಟು ಕೆಜಿ ಒಣ ಅಡಿಕೆ ಕೊಡು ಅಂತೇಳಿ ಈ ಥರನು ಕೊಡ್ತಾರೆ ಅಂದ್ರೆ ಆ ಪದ್ಧತಿ ಏನಾದ್ರೂ ನೀವು ಅನುಸರಿಸ್ತೀರಿ? ಇವತ್ತಿನವರೆಗೂ ಅನುಸರಿಸಿಲ್ಲ ಸರ್, ಇನ್ ಮುಂದೆ ಏನೋ ನೋಡೋಣ, ಹೇಳಕ್ ಆಗಲ್ಲ ಸರ್. ಅಂದ್ರೆ ನೀವು ನೇರವಾಗಿ ಕೇಣಿ ಕೊಡ್ತಾ ಇದ್ರ? ನೇರವಾಗಿ ಕೇಣಿ ಕೊಡ್ತಾ. ಈಗ ನಮ್ಮ ಜಮೀನಿನಲ್ಲಿ ಇಷ್ಟೇ ಇದು ಬಾಳುತ್ತೆ ಅಡಿಕೆ ಬೆಲೆ ಅಂತೇಳಿ ಹೆಂಗ ನಿಗದಿ ಮಾಡ್ತೀರಾ ಸರ್? ನಮ್ಮಪ್ಪರ ಕಾಲದಿಂದಲೂ ನಾನು ಹುಣಸೆ ಮರದ ವ್ಯಾಪಾರ ಮಾಡಿದ್ವಿ ಅಂತ ಸರ್, ಸಾಲು ಮರಗಳು ಸರ್. ನಮ್ಮ ಚಿತ್ರದುರ್ಗ, ದಾವಣಗೆರೆ, ಹೊಳಲ್ಕೆರೆ, ಹೊಸದುರ್ಗ, ತುಮಕೂರು ಡಿಸ್ಟಿಕ್ನಲ್ಲೂ ಚಿಕ್ಕನಾಕನಹಳ್ಳಿಯಲ್ಲೂ ಮರ ಮಾಡಿದ್ವಿ. ಆ ಮರಕ್ಕೆ ಇಷ್ಟು ಕೆಜಿ ಹಣ್ಣು ಬರುತ್ತಂತ ನಾವು ಇಲ್ಲಿದ್ದಲ್ಲೂ ನಮಗೆ ಅದು ಪಾಠ ಆಗಿ ಹೋಗಿಬಿಟ್ಟು. ನಾವು 2,000 ಗಿಡ ಇದಾವ ಸರ್, ಮರಕ್ಕೆ ಆವರೇಜು 2 ಕೆಜಿ ಕಟ್ಕೊಳ್ಳೋದು ಸರ್. ಒಣ ಅಡಿಕೆ ಅಂದ್ರೆ ಈ ರೀತಿ ಲೆಕ್ಕ ಮಾಡಿ ನೀವು 40 ಕ್ವಿಂಟಲ್ ಅಡಿಕೆ ಆಗುತ್ತೆ ಸರ್. 20 ಲಕ್ಷ 50,000 ನಡೆಯುತ್ತೆ ಸರ್. 20 ಲಕ್ಷ ನಾನು ಕೇಳಿ ಅವರಿಗೆ ಒಂದು 2 ಲಕ್ಷ ಖರ್ಚು ಬರುತ್ತೆ, ಮಾಡಿದ್ದಕ್ಕೂ ಅವ್ರಿಗೂ ಒಂದು 2 ಲಕ್ಷ ಉಳಿರಿ, ತೊಂದರೆ ಆಗಬಾರ್ದು ಅಂತ. ಆದ್ರೆ ಆ ಸ್ವಂತ ಅನುಭವದ ಮೇಲೆ 16 ಲಕ್ಷದ ಮೇಗಳು ಮಾತ್ರ ನನ್ನ ತೋಟ ಅಂತ ನಮ್ಮ ನಿಗದಿ ಆಯ್ತು. ಈಗ ಕೇಣಿ ಕೊಟ್ಟ ಮೇಲೆ ನಿಮ್ದು ಏನು ಖರ್ಚಿರಲ್ಲ, ಅವರೇ ಬಂದು ಅವರೇ ಕಾಯಿ ಕಟಾವ್ ಮಾಡ್ಕೊಂಡ್ ಹೋಗೋದು, ಅವರೇ ಮಾಡ್ಕೊಂಡು ಹೋಗ್ತಾರೆ. ಈಗ ನಿಮಗೆ ಕ್ಯಾಶ್ ಅಂದ್ರೆ ಹಣ ಯಾವ ರೀತಿ ಕೊಡ್ತೀರ? ಒಂದೇಟಿಗೆ ಕಟಾವ್ ಆಗಲ್ಲ, ಅದು ತಿಂಗಳ ಮೇಲೆ ಒಂದು 10 ದಿನಕ್ಕೆ ಒಂದು ಕೊಯ್ಲೆ ಕಟಾವ್ ಮಾಡ್ತಾರೆ ಸರ್. ನಾವ್ ಇವತ್ತು ಮಾತಾಡಿದ ಮೇಲೆ ಇನ್ನ ತಿಂಗಳ ಮೇಲೆ 5 ದಿನಕ್ಕೆ ಬರ್ತಾನ ಸರ್. ಇವತ್ತು ಮಾತಾಡಿದ ಜನ 2 ಲಕ್ಷನ 3 ಲಕ್ಷನ ಕೊಡ್ತಾನ ಸರ್. ಕೊಯ್ಲಿಗೆ ಬಂದ ಮೇಲೆ ಕೊಯ್ಯಗಳು ಬಂದಾಗ ಅವಾಗ ಒಂದು 3 ಲಕ್ಷ ಕೊಡ್ತಾನ ಸರ್. ಒಟ್ಟು ಹಣ ಏನ್ ಅಂತಂತವಾಗಿ ಕೊಟ್ಟು ಹೋಗ್ತಾನ ಸರ್. 3ನೇ ಕೊಯ್ಲಿಗೆ ಕ್ಲಿಯರ್ ಮಾಡ್ತಾನ ಸರ್. ಈಗ 3 ಸಲ ಕಟ ಮಾಡಿದ್ರೆ ಸಂಪೂರ್ಣ ಖಾಲಿ ಆಗುತ್ತೆ ಅಡಿಕೆ? 4 ಸಾರಿ ಕೊಯ್ತಾರೆ ಸರ್. 4ನೇದೇನು ಬಹಳ ಬರಲ್ಲ ಸರ್, 3ನೇದಕ್ಕೆ ಬಹಳ, ಅಲ್ಲಿಗೆ ಹಣ ಕ್ಲಿಯರ್ ಮಾಡ್ತಾನ ಸರ್. ಈಗ ಅಡಿಕೆ ಇದು ಕಟಾವಿ ಬಂದಿದೆ ಅಂತೇಳಿ ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ? ಅಲೆ ಕೆಂಪು ತರ ಹಳದಿ ಕಲರ್ ತರ ತಿರುಗುತ್ತೆ ಸರ್. ನಾವು ಒಂದು ಗಿಡದಲ್ಲಿ ಕೆಡಿ ನೋಡಿದಾಗ ಹಿಂಗ್ ಸುರಿಯುತ್ತೆ ಸರ್. ಹಿಂಗ್ ಮೆತ್ತಗಿದ್ರೆ ಅದು ಇನ್ನ ಬಂದಿರಲ್ಲ ಸರ್. ಹಿಂಗ ಚಿಮ್ಕಿದ್ರೆ ಉಗುರು ಹೋಗಲ್ಲ ಸರ್, ಅವಾಗ ಅದು ಗಟ್ಟಿಯಾಗಿರುತ್ತೆ. ಕೆಳಗಡೆ ಗೊಂಚಲು ಮಾತ್ರ ನೋಡ್ತೀವಿ ಸರ್, ಫಸ್ಟ್ ಬಿಟ್ಟರೆ ಗೊಂಚಲು ಬಂದಿರುತ್ತೆ ಸರ್. ಈಗ ಒಟ್ಟಾರೆ ನೀವು ಕೃಷಿಯಲ್ಲಿ ಸಾಕಷ್ಟು ಯಶಸ್ಸು ಕಂಡಿದ್ರ? ಯಶಸ್ಸು ಕಂಡಿದ್ವಿ ಅಂದ್ರೇನು, ಬಹಳ ಯಶಸ್ಸು. ನಮ್ಮ ತಂದೆಯವರು 90 ಎಕರೆ ಜಮೀನು ಮಾಡಿದ್ರು, ನನಗೆ 14 ಎಕರೆ ಜಮೀನು ಬಂತು ಸರ್. ಆಸ್ತಿ ಮಾಡ್ಬೇಕಂತ ಬರೇ ಕೈಯಲ್ಲಿ 10 ಎಕರೆ ಆಸ್ತಿ ಮಾಡಿದೆ ಸರ್, 20,000 ಎಕರೆಯಲ್ಲಿ. ಇದೇ ನಮ್ಮ ಚಳ್ಳಕೆರೆ ಚಿತ್ರದುರ್ಗ ಮೇನ್ ರೋಡಲ್ಲಿ ಬಾಲೆನಹಳ್ಳಿ ಗೇಟಲ್ಲಿ. ಅದು ಇವತ್ತಿಗೆ 2003 ಕೊಂಡಿದ್ದೆ ಸರ್. ಇವತ್ತು 2022 19 ವರ್ಷ, ಅವತ್ತು 2 ಲಕ್ಷ ಕೊಂಡೆ ಸರ್. ಇವತ್ತು 2 ಕೋಟಿ ಅಂದರೆ ಜಮೀನೇ ಸರ್. ಅಷ್ಟೊಂದು ಡಿಮ್ಯಾಂಡ್ ಆಗಿದೆ, ಡಿಮ್ಯಾಂಡ್ ಆಗಿದೆ, ಭೂಮಿನ ಹಂಗೆ ಮಾಡಿದ್ದೀವಿ ಸರ್. ಈಗ ನೀವು ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಇಂಥದ್ದು ಮಾಡಲಿಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಅವಾಗ ಇಷ್ಟೊಂದು ಅನುಕೂಲ ಇರಲಿಲ್ಲ, ಸಾಕಷ್ಟು ಸೌಕರ್ಯ ಇರಲಿಲ್ಲ, ಸೌಕರ್ಯ ಇರಲಿಲ್ಲ ಸರ್. ಮನೆಯಲ್ಲಿ ಭಾಳ ತೊಂದರೆ ಇತ್ತು. 8ನೇ ಕ್ಲಾಸ್ವರೆಗೂ ಏನೋ ಓದೋಕ್ಕೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಸೈನ್ ಮಾಡೋಕ್ಕೆ ಬರುತ್ತೆ ಸರ್, ಅಷ್ಟೇ. ಒಟ್ಟಾರೆ ಕೃಷಿಯಲ್ಲಿ ನೀವು ವಿದ್ಯೆ ಇಲ್ಲದ್ರೂ ಸಾಕಷ್ಟು ಸಾಧನೆ ಮಾಡಿದ್ರೆ. ಕೃಷಿಯಲ್ಲಿ ಚಿಕ್ಕ ವಯಸ್ಸಿನಿಂದಲೂ ನಮಗೆ ನೀರಿನಲ್ಲಿ ಮೀನು ಈಜೋದು ಎಷ್ಟು ಸುಲಭ ಅಷ್ಟು ಸುಲಭ ಆಗಿ ಹೋಗಿದ್ದು ಸರ್. ಒಳ್ಳೇದು ಕೃಷ್ಣಪ್ಪ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಅಡಿಕೆ ಕೃಷಿಯ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಅಡಿಕೆ ಕೃಷಿಯ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ಬಾಲೇನಹಳ್ಳಿಯ ಪ್ರಗತಿಪರ ಕೃಷಿಕ ಬಿ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಅಮರನಾಥ್ ಯಾತ್ರಾ ಪರ್ ಜಾನೆ ವಾಲೆ ಶ್ರದ್ಧಾಲುವೋ ಕೆ ಲಿಯೆ ಕುಚ್ ಖಾಸ್ ಜಾನ್ಕಾರಿ. यात्रा के दौरान धीरे धीरे चलें, विभिन्न स्थानों पर अनिवार्य विश्राम करें और एक समान गति सुनिश्चित करें. खाली पेट यात्रा ना करें और निर्जलीकरण और सिर दर्द से निपटने के लिए ढेर सारा पानी पिएं. यात्रा के दौरान अपने साथ पोर्टेबल ऑक्सीजन अवश्य लाएं, क्योंकि सांस लेने में कठिनाई होने पर ये सहायक होता है. यात्रियों को यात्रा के दौरान पोस्ट पेड सिम ले जाने की सलाह दी जाती है, क्योंकि गैर जम्मू कश्मीर सर्कल का प्री पेड सिम जम्मू कश्मीर में काम नहीं करेगा. ಇದೊಂದು ಪ್ರಕಟಣೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆಯಿಂದಾಗಿ ಉಂಟಾಗಿರುವ ಬೆಳೆ ನಷ್ಟ ಕುರಿತು ರೈತರು ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಸೂರೆನ್ಸ್ ಕಂಪನಿ ಇವರ ದೂರವಾಣಿ ಸಂಖ್ಯೆ 1800-200-542ಕ್ಕೆ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ದೂರು ನೋಂದಾಯಿಸಲು ಕೋರಿದೆ. ಅಥವಾ ವಿಮೆ ಕಟ್ಟಿರುವ ರಶೀದಿ, ಜಮೀನಿನ ಪಹಣಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನೊಂದಿಗೆ ಅರ್ಜಿಯನ್ನು ಆಯಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿರುವ ವಿಮಾ ಸಂಸ್ಥೆಯ ಪ್ರತಿನಿಧಿಗಳಿಗೆ ಶೀಘ್ರವಾಗಿ ಸಲ್ಲಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242 8700-01-4242. ಕಾರ್ಯಕ್ರಮ ವೇಗಿಲೆ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ, ಸಹ ಪ್ರಾಧ್ಯಾಪಕ, ಮಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕಾ ಮಹಾವಿದ್ಯಾಲಯ, ಬಬ್ಬರ್ ಫಾರ್ಮ್, ಹಿರಿಯೂರು. ರೈತ ಬಾಂಧವರೇ, ಇಂದು ನಾವು ಕೃಷಿಯಲ್ಲಿ ಮಹತ್ವವಾದಂತಹ ಪ್ರಧಾನ ಪೋಷಕಾಂಶಗಳ ಒಂದು ಬಳಕೆಯ ಬಗ್ಗೆ ಹಾಗೂ ಪ್ರಧಾನ ಪೋಷಕಾಂಶಗಳ ಒಂದು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಒಟ್ಟು ಒಂದು ಬೆಳೆ ತನ್ನ ಜೀವಿತಾವಧಿಯಲ್ಲಿ, ಅಂದರೆ ನಾವು ಬಿತ್ತನೆ ಮಾಡಿದ್ರಿಂದ ಅದನ್ನು ಕೊಯ್ಲು ಮಾಡುವವರೆಗೂ ಭೂಮಿಯಿಂದ ಒಟ್ಟು 17 ಪೋಷಕಾಂಶಗಳನ್ನು ಅದು ಹೀರಿಕೊಳ್ತದೆ. ಪ್ರಮುಖವಾಗಿ ಅವುಗಳನ್ನು ನಾವು 3 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ. ಪ್ರಥಮ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್. ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಮತ್ತು ಗಂಧಕ. ಲಘು ಪೋಷಕಾಂಶಗಳು ಜಿಂಕು, ಮ್ಯಾಂಗ್ನೀಸು, ಸತು, ಬೋರಾನು, ಮಾಲಿಬ್ಡಿನಮ್, ನಿಕೆಲ್, ಕ್ಲೋರೈಡ್, ಮ್ಯಾಂಗ್ನೀಸ್. ಹೀಗೆ ಒಟ್ಟು ಪ್ರಧಾನ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳಂತ 3 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ.